ಅರ್ಹ ಫಲಾನುಭವಿಗಳು. ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂಪಾಯಿ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂಪಾಯಿ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರೋ? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700 0001 0002 4242 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 0001 4242 ಅಷ್ಟೇ ಸುಲಭ. ಈಗ ಕೇಳಿ ಕಾರ್ಯಕ್ರಮ ವೇಗಿಲ ಮಿಡಿತ. ನಾನು ಎಂ ಬಸವರಾಜ, ವಿಜ್ಞಾನಿ, ಬೇಸಾಯ ಶಾಸ್ತ್ರ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ, ಶಿವಮೊಗ್ಗ. ನಾನು ಇಂದು ರಾಗಿ ಬೆಳೆಯಲ್ಲಿ ಸುಧಾರಿತ ತಾಂತ್ರಿಕತೆಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡ್ತಿದ್ದೇನೆ. ರಾಗಿ ನಮ್ಮ ರಾಜ್ಯದ ಒಂದು ಮುಖ್ಯವಾದ ಆಹಾರದ ಬೆಳೆ. ಈ ಬೆಳೆಯನ್ನು 22.90 ಲಕ್ಷ ಎಕರೆಗಳಲ್ಲಿ ಬೆಳೆಯಲಾಗುತ್ತಿದ್ದು, ಇದರ ಉತ್ಪಾದನೆಯು 14.02 ಲಕ್ಷ ಟನ್ನುಗಳಷ್ಟಿದ್ದು, ಸರಾಸರಿ ಇಳುವರಿಯು ಎಕರೆಗೆ 644 ಕೆಜಿ ಇರುತ್ತದೆ. ನೀರಾವರಿಯ ಹಾಗೂ ಮಳೆಯಾಶ್ರಯಕ್ಕೆ ಸೂಕ್ತ ತಳಿಗಳು MR1 MR6, ಈ ಎರಡು ತಳಿಗಳನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಬಹುದು. ಮತ್ತು GPU 28, GPU 48, HR 900, KMR 301, KMR 630, ML 365, ಈ ತಳಿಗಳನ್ನು ಜೂನ್ನಿಂದ ಆಗಸ್ಟ್ವರೆಗೂ ಬಿತ್ತನೆ ಮಾಡಬಹುದು. ನೀರಾವರಿಗೆ ಸೂಕ್ತ ರಾಗಿ ತಳಿಗಳು ಅಂತಂದರೆ INDAF 7 ಮತ್ತು INDAF 5, ಈ ತಳಿಗಳನ್ನು ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೂ ಬಿತ್ತನೆ ಮಾಡಬಹುದು. ಮಳೆಯಾಶ್ರಯಕ್ಕೆ ಸೂಕ್ತ ತಳಿಗಳು MR 2, PR 202, ಈ ತಳಿಗಳನ್ನು ಜೂನ್ ಮತ್ತು ಆಗಸ್ಟ್ನವರೆಗೂ ಬಿತ್ತನೆ ಮಾಡಬಹುದು. ಬೇಸಾಯಕ್ಕೆ ಬೇಕಾಗುವ ಸಾಮಗ್ರಿಗಳು, ಒಂದು ಎಕರೆಗೆ ಬಿತ್ತನೆ ರಾಗಿ ಬೀಜ 2 ಕಿಲೋಗ್ರಾಂ, ಕೊಟ್ಟಿಗೆ ಗೊಬ್ಬರ 4 ಟನ್ ಮತ್ತು ರಾಸಾಯನಿಕ ಗೊಬ್ಬರಗಳು, ಸಾರಜನಕ 40 ಕಿಲೋಗ್ರಾಂ, ರಂಜಕ 20 ಕಿಲೋಗ್ರಾಂ, ಪೊಟ್ಯಾಶ್ 20 ಕಿಲೋಗ್ರಾಂ, ಸತುವಿನ ಸಲ್ಫೇಟ್ 5 ಕಿಲೋಗ್ರಾಂ. ಬಿತ್ತನೆಗೆ 3-4 ವಾರಗಳ ಮುಂಚೆ ಎಕರೆಗೆ 4 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಿ, ಪ್ರತಿ ಎಕರೆಗೆ ಬೇಕಾಗುವ 2 ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 150 ಗ್ರಾಂ ಅಜೋಸ್ಪಿರಿಲಂ ಜೈವಿಕ ಗೊಬ್ಬರದಿಂದ ಲೇಪನ ಮಾಡಿ ಬಿತ್ತುವುದು. ಬಿತ್ತನೆ ಬೀಜವನ್ನು 1.5 ಗುಂಟೆ ಪ್ರದೇಶದಲ್ಲಿ 25 ಅಡಿ ಉದ್ದ, 4 ಅಡಿ ಅಗಲ ಮತ್ತು 4 ಅಂಗುಲ ಎತ್ತರದ 15 ಸಸಿಮಡಿಗಳನ್ನು ತಯಾರು ಮಾಡಿ 3 ಅಂಗುಲ ಅಂತರದ ಸಾಲಿನಲ್ಲಿ ಬಿತ್ತುವುದು. 50 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ, 7.5 ಕಿಲೋಗ್ರಾಂ ಅಮೋನಿಯಂ ಸಲ್ಫೇಟ್, 15 ಕಿಲೋಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 7.5 ಕಿಲೋಗ್ರಾಂ ಪೊಟ್ಯಾಶ್ ಬಿತ್ತನೆಗೆ ಮುಂಚೆ ಪ್ರತಿ ಮಡಿಗೂ ಸಮವಾಗಿ ಬೆರೆಸುವುದು. ಬಿತ್ತನೆ ಮಾಡಿದ 10-12 ದಿನಗಳ ನಂತರ 4 ಕಿಲೋಗ್ರಾಂ ಯೂರಿಯಾವನ್ನು 15 ಸಸಿಮಡಿಗಳಿಗೆ ಸಮನಾಗಿ ಮೇಲುಗೊಬ್ಬರವಾಗಿ ಕೊಡುವುದು. ಫಲವತ್ತತೆ ಇರುವ ಜಮೀನುಗಳಲ್ಲಿ ಸಸಿಯಿಂದ ಸಸಿಗೆ 6 ಅಂಗುಲ ಮತ್ತು ಕಡಿಮೆ ಫಲವತ್ತತೆ ಇರುವ ಜಮೀನುಗಳಲ್ಲಿ 4 ಅಂಗುಲ ಅಂತರದಲ್ಲಿ ಪ್ರತಿ ಗುಣಿಗೆ 2 ಸಸಿಗಳನ್ನು ನಾಟಿ ಮಾಡುವುದು. ನಾಟಿಯ ಸಮಯದಲ್ಲಿ ಎಕರೆಗೆ 20 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು 20 ಕಿಲೋಗ್ರಾಂ ಪೊಟ್ಯಾಶ್ ಪೋಷಕಾಂಶಗಳನ್ನು ಒದಗಿಸುವ ರಸಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವುದು. ನಾಟಿ ಮಾಡಿದ 30 ದಿವಸಗಳ ನಂತರ ಶಿಫಾರಸು ಮಾಡಿದ 1/2 ಭಾಗ ಸಾರಜನಕ 20 ಕಿಲೋಗ್ರಾಂ ಅನ್ನು ಮೇಲುಗೊಬ್ಬರವಾಗಿ ಕೊಡಿ. ಕಳೆ ನಿಯಂತ್ರಣ, ನೀರಾವರಿ ರಾಗಿ ಬೆಳೆಗೆ ನಾಟಿಯಾದ ದಿವಸ ಅಥವಾ ಮಾರನೆಯ ದಿವಸ ಎಕರೆಗೆ 600 ಮಿಲಿಲೀಟರ್ ಬ್ಯೂಟೋಕ್ಲೋರೋ 50 EC ಅಥವಾ 120 ಮಿಲಿಲೀಟರ್ ಆಕ್ಸಿಫ್ಲೋರೋಪಿನ್ 23.5 EC 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿ. ನೀರಾವರಿ ಬೆಳೆಗೆ ಮರಳು ಭೂಮಿಯಾದಲ್ಲಿ 8 ದಿವಸಗಳಿಗೊಮ್ಮೆ ಹಾಗೂ ಕಪ್ಪು ಭೂಮಿಯಾದಲ್ಲಿ 15 ದಿವಸಗಳಿಗೊಮ್ಮೆ ನೀರು ಹಾಯಿಸಿ. ಇಳುವರಿ, ನೀರಾವರಿಯಲ್ಲಿ ಎಕರೆಗೆ 16-18 ಕ್ವಿಂಟಲ್ ಧಾನ್ಯ ಮತ್ತು 3-4 ಟನ್ ಮೇವಿನ ಇಳುವರಿಯನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ನನ್ನ ಮೊಬೈಲ್ ಸಂಖ್ಯೆ 9148979942. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಒಂದು ಜನಪದ ಗೀತೆ ಕೇಳಿ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು ತಿಂಗಾಳು ಮುಳುಗಿದವು ರಂಗೋಲೆ ಬೆಳಗಿದವು ತಿಂಗಾಳು ಮುಳುಗಿದವು ರಂಗೋಲೆ ಬೆಳಗಿದವು ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಮಾಳವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ ಹೂ ಕಂಡು ಮಂಡೆ ಅಲ್ಲೆ ಬದುವರು ಬಾಳೆ ಬಾಗಿದವೋ ಹೂ ಕಂಡು ಮಂಡೆ ಅಲ್ಲೆ ಬದುವರು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ದೊರೆಯದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವೋ ನಮ್ಮ ದೊರೆಯದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಬಂದೋ ಕಂಚಿನ ಹೆಬ್ಬರೆ ಬಂದೋ ಕನ್ನ ಕನ್ನಡಿ ಬಂದೋ ಕಂಚಿನ ಹೆಬ್ಬರೆ ಬಂದೋ ಸಣ್ಣೇರಿ ಮ್ಯಾಲೆ ಮಾಡಿ ಬಂದೋ ಬಾಳೆ ಬಾಗಿದವೋ ಸಣ್ಣೇರಿ ಮ್ಯಾಲೆ ಮಾಡಿ ಬಂದೋ ಬಾಳೆ ಬಾಗಿದವೋ ಸಣ್ಣೇರಿ ಮ್ಯಾಲೆ ಮಡಿ ಬಾಳೆ ಬಾಗಿದವೋ ಮಳೆಯ ತೆಗೆಯೋದು ಬೆಳಗಾದೋ ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಬಾಳೆ ಬಾಗಿದ ಜನಪದ ಗೀತೆ ಕೇಳಿದ್ರಿ. ಇದೀಗ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಹುಚ್ಚವ್ವನಹಳ್ಳಿಯ ಕೃಷಿಕ ಜಿಎಂ ಕಲ್ಲೇಶ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಕೃಷಿಯಲ್ಲಿ ತೊಡಗಿಕೊಂಡಿರುವಂಥ ದಾವಣಗೆರೆ ತಾಲೂಕು ಹುಚ್ಚವ್ವನಹಳ್ಳಿಯ ಕಲ್ಲೇಶ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವರು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾರೆ, ಸಮಗ್ರ ಕೃಷಿ ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಇವತ್ತು ಅವರಿಂದ ಮಾಹಿತಿ ಪಡೆಯೋಣ. ನಮಸ್ಕಾರ ಕಲ್ಲೇಶ್ ಅವರಿಗೆ. ನಮಸ್ತೆ ಸರ್. ಕಲ್ಲೇಶ್ ಅವರ, ತಾವು ಕೃಷಿಗೆ ತೊಡಗಿಸ್ಕೊಂಡು ಎಷ್ಟು ವರ್ಷ ಆಯ್ತು? ಸರ್, ಸುಮಾರು ಒಂದು 15 ವರ್ಷದಿಂದ ನಾನು ಕೃಷಿಗೆ ತೊಡಗಿಸ್ಕಿದ್ದೀನಿ ಸರ್. ನಮ್ಮ ತಂದೆಯರಿದ್ದಂಗೆ 8 ವರ್ಷ ಕೃಷಿ ಮಾಡಿದೆ ಸರ್. ನಮ್ಮ ತಂದೆ ತಿರ್ಗಿಂದಾಗ 7 ವರ್ಷ ಸತತವಾಗಿ ಕೃಷಿ ಮಾಡ್ತಲೇ ಬರ್ತಾಯಿದ್ದೀವಿ ಸರ್. ನಾವು ತಮ್ಮ ವಿದ್ಯಾಭ್ಯಾಸ ಏನಾಗಿದೆ? MA ಮಾಡಿದೆ ಸರ್, ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ಬರಗಾಲ ಸ್ಟಾರ್ಟ್ ಆಯಿತು. ಹಂಗಾಗಿ ತೋಟದ ಕಡೆಗೆ ಜಾಸ್ತಿ ಒತ್ತು ಕೊಟ್ಟು ಅರ್ಧಕ್ಕೆ ನಿಲ್ಲಿಸಿದ್ದೆ ಸರ್ MAನ. ಈಗಿನ ಕಾಲದಲ್ಲಿ ಡಿಗ್ರೀಸ್ ಮಾಡಿದರೆ ಸಾಕು, ನಾನು ಪದವಿ ಮುಗಿಸಿದ್ದೇನೆ, ನಾನು ಕೃಷಿ ಮಾಡೋದಿಲ್ಲ ಅಂತ ಮನೋಭಾವ ಇರೋಂಥ ಬಹಳ ಹುಡುಗರು ನೋಡಿದ್ದೀವಿ. ನೀವು MAಗೆ ಹೋಗಿ ಮತ್ತೆ ನೀವು ಕೃಷಿಗೆ ಬಂದಿದ್ದೀರಲ್ಲ, ನಿಮಗೇನಾದರೂ ಇನ್ನು ಮುಂದೆ ಓದಬೇಕು ಅಥವಾ ನಾನು ಬೇರೆ ಫೀಲ್ಡಿಗೆ ಹೋಗ್ಬೇಕಾ ಅಂತ ಅನಿಸುತ್ತಾ? ಸರ್, ನಮ್ಮ ಮುಂದೆ ಬೇರೆ ಫೀಲ್ಡಿಗೆ ಹೋದರೆ ನಮ್ಮ ಮೂಲತಃ ಕೃಷಿಕರು, ನಮ್ಮ ತಂದೆಯವರು ಕೃಷಿಕರು, ನಮ್ಮ ಅಜ್ಜವರು ಕೃಷಿಕರು. ಹಾಗಾಗಿ ನಮ್ದಿರ್ತಕ್ಕಂಥ ಜಮೀನು, ನಮ್ಮ ತಂದೆಯವ್ರಿಗೆ 30 ಎಕರೆ ಜಮೀನಿದೆ. ಬೇರೆ ಎಲ್ಲೇ ಹೋದರೂ ಬೆಳಗಿಂದ ಸಂಜೆ ತನಕ ಆಫೀಸ್ ಡ್ಯೂಟಿ ಮುಗಿಸ್ಕೊಂಬಂದು ನಮ್ಮ ಕೃಷಿ ಮಾಡಲಿಕ್ಕಾಗಲ್ಲ. ಈಗಿರ್ತಕ್ಕಂಥ ಕೃಷಿಕರ ಸಮಸ್ಯೆ, ಹಲವಾರು ಸಮಸ್ಯೆಗಳಿದ್ದಾವೆ. ಪ್ರತಿನಿತ್ಯ ಹೊಸ ಹೊಸ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಿದ್ದಾವೆ. ಹಾಗಾಗಿ ನಾನು ಕೃಷಿನ ಆಯ್ದುಕೊಂಡೆ ಸರ್. ನಾನು ಟೋಟಲ್ 30 ಎಕರೆ ಜಮೀನು ಸರ್. ನಮ್ಮದು ಜಮೀನಲ್ಲಿ 16 ಎಕರೆ ಅಡಿಕೆ ತೋಟ ಮಾಡಿದ್ದೀವಿ. ಇನ್ನೊಂದು 4 ಎಕರೆ ತ್ಯಾಗ ಮತ್ತು ಬೇವು, ಹೊಂಗೆ, ಗ್ಲಿಜಿರಿಡಿಯಾ ಇವನ್ನ ಅರಣ್ಯ ಕೃಷಿ ಮಾಡೀನಿ ಸರ್. ಇದು 4 ಎಕರೆ. ಇನ್ನು 16 ಎಕರೆ ತೋಟದ ಸುತ್ತಲೂ ಒಂದು 300 ತ್ಯಾಗದ ಮರ, ಸಿಲ್ವರ್ ಮರ, ಓಕ್ ಮರಗಳನ್ನು ಸಾಕಿದ್ದೀವಿ ಸರ್. 5 ಎಕರೆ ತೆಂಗಿನ ತೋಟದಲ್ಲಿ ಒಂದು 5 ಎಕರೆ ಕಾಳುಮೆಣ ಸರ್, 5 ಎಕರೆ ಮಿಶ್ರ ಬೆಳೆಯಾಗಿ ಅಡಿಕೆ ಮಾಡಿದ್ದೀವಿ ಸರ್. 30 ಎಕರೆ ಹೊಲ ಇದೆ ಅಂತ ಹೇಳಿದರೆ ಈಗ ನೀವೇನು ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ, ಈ ಮೊದಲಿಂದಲೂ ನಿಮಗೆ ಅಂದ್ರೆ ಈ ಸಮಗ್ರ ಕೃಷಿ ಮಾಡಬೇಕು ಅಂತ ಯಾವಾಗ್ಲಿಂದ ಅನ್ನಿಸ್ತು? ಮೊದಲು ಮೂಲತಃ ನಮ್ಮ ತಂದೆ ತಾಯಿಯವರು ರಾಗಿ ಜೋಳ ಇವನ್ನ ಸಾಮೂಹಿಕವಾಗಿ ಬೆಳೀತಿದ್ರು ಸರ್. ಇತ್ತೀಚಿನ ದಿನಗಳಲ್ಲಿ ಏನಾಯ್ತಂದ್ರೆ ಒಂದೇ ಬೆಳೆ ಬೆಳೆಯಿಂದ ಇದರಿಂದ ಪ್ರತಿ ವರ್ಷ ಚೇತರಿಕೆ ಕಾಣಕಾಲ ಅಂತೇಳಿ ಅಡಿಕೆ ಮಾಡಿದ್ವಿ, ಒಂದು 5 ಎಕರೆ ತೆಂಗು ಮಿಶ್ರ ಬೆಳೆ ಮಾಡಿದ್ವಿ. ಆಮೇಲೆ ನಾನು ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಹಿಂಗೆ ಸಂಘ ಸಂಸ್ಥೆಗಳಿಗೆ ಹೋಗಿ ಹೋಗಿ ವಿಸಿಟ್ ಕೊಟ್ಟು ಬಂದಾಗ ನಾವು ಯಾಕೆ ಮಿಶ್ರ ಬೆಳೆ ಬೆಳಿಬಾರ್ದು, ಒಂದು ಬೆಳೆ ಕೈ ಕೊಟ್ಟರೆ ಇನ್ನೊಂದು ಬೆಳೆನಾರ ಕೈ ಹಿಡಿಯುತ್ತನ್ನೋ ಉದ್ದೇಶಕ್ಕೆ 5 ಎಕರೆ ಕಾಳುಮೆಣಸು ಮಾಡಿದ್ವಿ. ಆಮೇಲೆ ಅರಣ್ಯ ಕೃಷಿ ಮಾಡ್ಬೇಕಂತ ಒಂದು ಸ್ವಲ್ಪ ಇಷ್ಟ ಆಯಿತು, ಅದನ್ನು ಒಂದು 3.5 ಎಕರೆ ಅರಣ್ಯ ಕೃಷಿ ಸತಿಗೆ ಮಾಡೀನಿ ಸರ್. ಅರಣ್ಯ ಕೃಷಿಯಲ್ಲಿ ಎಲ್ಲ ಥರ ಸಸಿಗಳು ಹಾಕಿ ಪ್ರತಿ ವರ್ಷನೂ ಹೊಸ ಹೊಸ ಥರ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀನಿ ಸರ್. ಆಮೇಲೆ ನಾನು ಈ ವಯಸ್ಸಿಗೆ 4 ಬರಗಾಲ ನೋಡಿದ್ದೀನಿ ಸರ್. 4 ಬರಗಾಲ ನೋಡಾದ್ಮೇಲೆ ಒಂದು ತುಂಬ ದೊಡ್ಡದಾದ ಒಂದು ಕೃಷಿ ಹೊಂಡ ಮಾಡಿದೆ. ಕೃಷಿ ಹೊಂಡಕ್ಕೆ ಪ್ರೇರಣೆ ಏನು ಅಂದರೆ ನಾನು 2018 ತರಳುಬಾಳು ವಿಜ್ಞಾನ ಕೇಂದ್ರ ಸಹಯೋಗದೊಂದಿಗೆ ತೋಟಗಾರಿಕೆ ಸಹಯೋಗದೊಂದಿಗೆ ಮಹಾರಾಷ್ಟ್ರದಲ್ಲಿ ಬಾರಾಮತಿಯಲ್ಲಿರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಮ್ಮನ್ನು ಪ್ರವಾಸಾಧ್ಯಯನ ಕರ್ಕೊಂಡೋಗಿದ್ರು. ಪ್ರವಾಸಾಧ್ಯಯನದಲ್ಲಿ ನೋಡ್ಕೊಂಬಂದಾಗ ನಮಗೂ ಒಂಥರ ಅನ್ನಿಸ್ತು, ನಾವ್ಯಾಕೆ ಈ ಥರ ಮಾಡಿ ಓಡೋಗ್ತಕ್ಕಂಥ ನೀರನ್ನು ಹಿಡಿದಿಟ್ಕೋಬಾರ್ದು. ಮೂಲ ನಮ್ಮ ತೋಟದಲ್ಲಿ ಮಳೆ ಬಂತು ಅಂದರೆ ಸರ್ ಒಂದು ಸುಮಾರು 500 ಎಕರೆ ನೀರು ಹಳ್ಳ ರೀತಿಯಲ್ಲಿ ಹರಿದು ಬರ್ತಾ ಇದೆ. ಆ ನೀರನ್ನು ಯಾಕೆ ಹಿಡಿದಿಟ್ಕೋಬಾರಂತ ಒಂದು ಚಿಂತನೆ ಮಾಡಿ ತೋಟಗಾರಿಕೆ ಸಹಾಯದಿಂದ ಒಂದು ಸುಮಾರು 1 ಎಕರೆ ಕೃಷಿ ಹೊಂಡ ಮಾಡೀನಿ ಸರ್. ನನ್ನ ಇರ್ತಕ್ಕಂಥ ಬೋರ್ವೆಲ್ ನೀರನ್ನು ಅದಕ್ಕೆ ಲಿಫ್ಟ್ ಮಾಡ್ತೀನಿ, ಮಳೆ ನೀರನ್ನು ಹಿಂಗಿಡಿಸ್ತೀನಿ, ಮಳೆ ನೀರನ್ನು ಹಿಂಗಿಸ್ಲಿಕ್ಕೆ ಮತ್ತೆ ಬದುಗಳೆಲ್ಲ ಹಾಕ್ಬಿಟ್ಟು ಒಳ್ಳೆ ವ್ಯವಸ್ಥಿತವಾಗಿ ರೂಪಿಸ್ಕೊಂಡಿದ್ದೀನಿ ಸರ್. ನೀರಿನ ವ್ಯವಸ್ಥೆ, ಕೃಷಿ ಹೊಂಡದ ಜೊತೆಗೆ ಬೋರ್ವೆಲ್ಗಳೆಲ್ಲ ನಿಮಗೆ ಇದ್ದಾವೆ? ಹ್ಞೂ ಸರ್, ಒಂದು ಸುಮಾರು 40 ಬೋರ್ವೆಲ್ ಇದೆ ಸರ್. ನಾವು ಈಗ ರನ್ನಿಂಗ್ ಇರತಕ್ಕಂಥ ಬೋರ್ವೆಲ್ ಒಂದು ಸುಮಾರು 10 ಬೋರ್ವೆಲ್ ಇದೆ ಸರ್. ಕೃಷಿ ಹೊಂಡ ಮಾಡಿದ್ಮೇಲೆ ಇನ್ನು ಬೋರ್ವೆಲ್ ಎಲ್ಲ ಇಂಪ್ರೂವ್ ಆಗಿದೆ ಸರ್. ಈಗ ನಮಗೆ ನಮ್ಮ ಏರಿಯಾನೇ ಬೋರ್ ಇಂಪ್ರೂವ್ ಆಗಿದೆ ಸರ್ ಈಗ, ಹಾಗಾಗಿ ನೀರಿನ ಕೊರತೆ ಕಾಣ್ತಿಲ್ಲ ಸರ್. ಆಮೇಲೆ ಕತ್ಲಗೆರೆಯವರ ಸಹಯೋಗದೊಂದಿಗೆ ಮತ್ತು ತರಳುಬಾಳುಗಿನ ಸಹಯೋಗದೊಂದಿಗೆ ನಾನು ಯಾವಾಗಲೂ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತೀನಿ ಸರ್. ನನಗೆ ಯಾವುದೇ ಸಲಹೆಗಳು ಬೇಕಂದ್ರೆ ಎನಿ ಟೈಮ್ ಕಾಲ್ ಮಾಡಿದ್ರೂ ನನಗೆ ಯಾವುದೇ ಥರ ಸಲಹೆಗಳು ಬೇಕಂದ್ರೆ ಸಲಹೆಗಳು ಕೊಡ್ತಾರೆ ಸರ್ ಅವರು. ಹಾಗಾಗಿ ಮತ್ತು ಮೀನು ಕೃಷಿಗೆ ನನಗೆ ಗೊತ್ತಿದ್ದಿಲ್ಲ ಸರ್. ಕೃಷಿ ಹೊಂಡ ಮಾಡಿದ್ಮೇಲೆ ಮೀನು ಕೃಷಿ ಮಾಡುವಂತೇಳಿ ಅದನ್ನು ಸದ್ಯ ಮೀನು ಕೃಷಿ ಮಾಡ್ತಾ ಇದ್ದೀನಿ ಸರ್ ಈ ವರ್ಷ. ನೀರಿನ ವ್ಯವಸ್ಥೆ ನೀವೇ ಮಾಡ್ಕೊಂಡಿದ್ದರೆ, ಜೊತೆಗೆ ಅಂದರೆ ಕೃಷಿ ಹೊಂಡ ಆಗಿದೆ, ಬೋರ್ವೆಲ್ ಇದ್ದಾವೆ. ಸಾವಯವ ಕೃಷಿಗೆ ಕೆಲವರು ಭಾಳ ಒತ್ತು ಕೊಡ್ತಿದ್ದಾರೆ ಈಗ, ಇದನ್ನೇನಾದರೂ ಅಳವಡಿಸ್ಕೊಂಡಿದ್ದಾರೆ ನೀವು? ಸರ್, ಸಾವಯವ ಕೃಷಿ ವಿತ್ ಕಾಂಪೋಸ್ಟ್ ಗೊಬ್ಬರ ನಾನೇ ಸ್ವಂತಕ್ಕೆ ತಯಾರು ಮಾಡ್ಕೊಂತೀನಿ ಸರ್. ಯಾಕಂದರೆ ಬರೀ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗತ್ತೆ, ಭೂಮಿ ಕ್ಷೀಣಿಸ್ತಾ ಹೋಗುತ್ತೆ, ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಉದ್ದೇಶಕ್ಕೆ ನಾನು ಸರ್ ಫೋಲೋಲೈಸರ್ ಚಾಪ್ ಕಟ್ರ್ ಅಂತ ಪಿಟಿಒ ಸಾಫ್ಟ್ವೇರ್ ಅಂತ ತಂದು ಬರ್ತಕ್ಕಂಥ ತೆಂಗಿನ ತ್ಯಾಜ್ಯವನ್ನು ಅಷ್ಟು ನಾನೇ ಸ್ವಂತಕ್ಕೆ ಪುಡಿ ಮಾಡಿ ಸುಮಾರು 150-160 ಟನ್ ಗೊಬ್ಬರ ನಾನೇ ಸ್ವಂತಕ್ಕೆ ಉತ್ಪಾದನೆ ಮಾಡ್ಕೊಂತೀನಿ ಸರ್. ಇದ್ರ ಜೊತೆಗೆ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಡಿಕಂಪೋಸರ್ ಹಾಕಿ ಸುಮಾರು 40-50 ಲೋಡ್ ಗೊಬ್ಬರ ನಾನೇ ಸ್ವಂತಕ್ಕೆ ತಯಾರು ಮಾಡ್ಕೊಂತ ಸರ್. ಹಾಗಾಗಿ ನಾನು ಸಾವಯವ ಕೃಷಿ ಜೊತೆಗೆ ಡಿಕಂಪೋಸರು ವಿತ್ ಎರಡನ್ನು ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ತೋಟಕ್ಕೆ ನಾನೇ ಸ್ವಂತಕ್ಕೆ ಉತ್ಪಾದನೆ ಮಾಡ್ಕೊಂತ ಸರ್. ಈಗ ನಮ್ಮ ರೈತರಿಗೆ ಕೆಲವರಿಗೆ ಹೇಳಿದ್ರೆ ಗೊಬ್ಬರ ನೀವೇ ತಯಾರು ಮಾಡ್ಕೋಬೇಕಂದ್ರೆ ನಮ್ಮಲ್ಲಿ ಹಸು ಇಲ್ಲ ರೀ, ಎಲ್ಲಿಂದ ಗೊಬ್ಬರ ಹಾಕ್ಬೇಕು, ನಾವು ಗೌರ್ಮೆಂಟ್ ಗೊಬ್ಬರ ತಂದು ಹಾಕ್ತೀವಿ ಬೆಳಿತೀವಿ ಅಂತ ಒಂದು ಈ ಥರ ಮನೋಭಾವನೆ ಇದೆ. ಅದೇ ರೀತಿ ಭಾಳಷ್ಟು ಜನ ಮಾಡ್ತಿರ್ತಾರೆ. ಅವ್ಯಾವ ಒಂದು ಅವಕಾಶಗಳಿದೆ ನಾವು ಒಂದು ಕಾಂಪೋಸ್ಟ್ ಅಥವಾ ನಾವು ಸಾವಯವ ಗೊಬ್ಬರ ತಯಾರು ಮಾಡ್ಕೊಳ್ಳಿಕ್ಕೆ? ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹಯೋಗದೊಂದಿಗೆ ಅವರು ಟಚ್ಚಲ್ಲಿ ಇದ್ಬಿಟ್ರೆ ಬೇಕಾದಂಥ ಮಾಹಿತಿಗಳು ಕೊಡ್ತಾರೆ ಸರ್. ಸರ್, ತೆಂಗು ಅಂದರೆ ಕಲ್ಪವೃಕ್ಷ, ನಮ್ಮ ಹಿಂದಿನ ದೇವಾನೋ ದೇವತೆಗಳಿಂದ ಕಲ್ಪವೃಕ್ಷ, ಅದರಲ್ಲಿ ಒಂದು ಕಡ್ಡಿನೂ ವೇಸ್ಟ್ ಆಗಲ್ಲ ಸರ್. ಚಾಪ್ ಕಟ್ರ ಕಂಪ್ಲೂಲೇಜರ್ ಅಂತ ಒಂದು ಬಂದಿದೆ ಸರ್, ಅದರಲ್ಲಿ ಹಾಕ್ಬಿಟ್ರೆ ಪೂರಾ ಪೌಡ್ರ್ ಆಗಿ ಹೊರಬರ ಸರ್. ಅದು ಪೌಡ್ರ್ ಆಗಿ ಹೊರಬಂತಂದ್ರೆ ತಿಪ್ಪೆಲ್ಲಿ ಹಾಕ್ಬಿಟ್ಟು ಲೇಯರ್ ಲೇಯರ್ ಸರ್, ಒಂದು ಹಾಕಿ ಒಂದಡಿ ದಪ್ಪ ಅದನ್ನು ಹಾಕೋದು, ಒಂದಡಿ ದಪ್ಪ ಕೆರೆಮಣ್ಣು ಹಾಕೋದು, ಒಂದಡಿ ದಪ್ಪ ಕುರಿ ಗೊಬ್ಬರ ಹಾಕೋದು, ಒಂದಡಿ ದಪ್ಪ ಕೋಳಿ ಗೊಬ್ಬರ ಹಾಕೋದು, ಇದ್ರ ಜೊತೆಗೆ ಡಿಕಂಪೋಸರ್ ಅಂತ ಬರ್ಸ. ಇದನ್ನು ತೇವಾಂಶ ಭರಿತವಾಗಿಟ್ಟು 5 ಲೀಟ್ರ್ ತಗೊಂಡು 5 ಡ್ರಮ್ ನೀರಿಗೆ 1 ಲೀಟ್ರ್ ಹಾಕಿ 2 ಕೆಜಿ ಬೆಲ್ಲ ಹಾಕಿ 1 ವಾರ ಕೊಳೆ ಬಿಟ್ಟು ಆಮೇಲೆ ತಿಪ್ಪೆಗೆ ಹಾಕೋದ್ರಿಂದ 1-6 ತಿಂಗಳು ತಿಪ್ಪೆ ನಂಗೆ ಬಿಟ್ಟರೆ ಕಂಪ್ಲೀಟ್ಲಿ ಗೊಬ್ಬರ ಆಗುತ್ತೆ ಸರ್. ನಾವು ಬರೀ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ಕೊಂತವ್ರೆ ಭೂಮಿ ಸತ್ವ ಹಾಳಾಗಿ ಭೂಮಿ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ ಸರ್. ಅದು ಈಗಿನ ಫ್ಯೂಚರ್ ಸರ್, ನಮ್ಮ ಮಕ್ಕಳ ಕಾಲಕ್ಕೆ ಭೂಮಿಯಲ್ಲಿ ನಾವು ಏನು ಬೆಳೆ ಹಾಕಿದ್ರು ಬೆಳೆಯಿಲ್ಲದಂಥ ಪರಿಸ್ಥಿತಿ ಬಂದ್ಬಿಡ್ತು ಸರ್. 2-3 ವರ್ಷ ತರಕಾರಿ ಮಾಡಿದೆ, ನನ್ನ ಮಣ್ಣು ಟೆಸ್ಟಿಗೆ ತಗೊಂಬಂದೆ, ನನ್ನ ಮಣ್ಣಲ್ಲಿ ಏನು ಬೆಳೆಯೋಕ್ಕಾಗಲ್ಲ. ಪ್ರತಿ ವರ್ಷ 3-4 ಸಲ ಸರ್ಕಾರಿ ಗೊಬ್ಬರ ಆಗಿದಾಗ ಭೂಮಿಯಲ್ಲಿರ್ತಕ್ಕಂಥ ಫಲವತ್ತತೆ ಎಲ್ಲ ಹಾಳಾಗೋಗಿರುತ್ತೆ. ಹಂಗಾಗಿ ಸರ್, ಸರ್ಕಾರಿ ಗೊಬ್ಬರ ಜೊತೆಗೆ ಹಾಕ್ಬಾರ್ದಂತ ಸರ್ ಪ್ರಮಾಣ ಕಡಿಮೆ ಮಾಡ್ಕೊಂಡು ಹಾಕೊಂಡು ಬೆಳೆಗೆ ಎಷ್ಟು ಬೇಕೋ ಅದ್ರಾಗೂ ಸಾಧ್ಯವಾದ ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಿ ನಾವು ಸಾವಯವ ಕಾಂಪೋಸ್ಟ್ ಗೊಬ್ಬರ ಬಳಸಿದ್ದೇ ಅದರಲ್ಲಿ ಒಳ್ಳೆಯ ರೀತಿಯ ಬೆಳವಣಿಗೆ ಬೆಳೆನೂ ಬೆಳಿಬೋದು. ನಮ್ಮ ಪೂರ್ವಪರ ಯೋಜನೆಗಳು ಚೆನ್ನಾಗಿರೋದು ಸರ್. ಮುಂದಿರ್ತಕ್ಕಂಥ ಪೀಳಿಗೆಗೂ ನಾವು ಮಣ್ಣನ್ನು ಉಳಿಸಿಕೊಟ್ಟು ಹೋಗ್ತಕ್ಕಂಥ ನಮಗೆ ಒಂದು ಶಕ್ತಿ ಕೊಡುತ್ತೆ ಸರ್ ಅದು ಭೂಮಿ. ಯಾಕಂದರೆ ನಾವು ಇವತ್ತು ಭಾಳಷ್ಟು ಕಡೆ ನೋಡ್ತಿರ್ತೀವಿ, ಈರುಳ್ಳಿ ಬೆಳೀತಾರೆ ಬೇರು ಕೊಳೆ ರೋಗ ಬಂದು ಎಲ್ಲ ನಾಶ ಆಯ್ತಂತಾರೆ, ಶೇಂಗಾ ಬೆಳೀತಾರೆ ಯಾವುದೋ ಒಂದು ಬೆಂಕಿ ರೋಗ ಬಿತ್ತು ಫಸಲು ಬರಲಿಲ್ಲ ಅಂತಿರ್ತಾರೆ. ಇದಕ್ಕೆಲ್ಲ ಕಾರಣ ನಾವು ಒಂದು ಅನುಸರಿಸೋ ಒಂದು ಒಂದು ಪದ್ಧತಿಗಳಂತಲೇ ಹೇಳ್ಬೋದು. ಸರ್, ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಒಂದು ಬೋರ್ವೆಲ್ ಹಾಕ್ಸೋದು ಸರ್, ಯಾರು ಮಾರ್ಗದರ್ಶನ ತನ್ನಲ್ಲ ಸರ್, ನಾನು ಯಾಕೆ ಅವ್ರನ್ನ ಕೇಳಬೇಕು? ರೈತರಲ್ಲಿರ್ತಕ್ಕಂಥ ಮನೋಭಾವನೆ ಏನಾಯ್ತಂದ್ರೆ, ಏ ನನ್ನ ಪಕ್ಕದಲ್ಲಿ 1 ಚೀಲ ಹಾಕಿದ್ರೆ ನಾನು 2 ಚೀಲ ಹಾಕೋಣ ಗೊಬ್ಬರನ, ನಾನ್ಯಾಕೆ ಅವ್ನಿಗೆ ಕಡಿಮೆ ಬೆಳಿಬೇಕು, ನಾನ್ಯಾಕೆ ಕಡಿಮೆ ಅವ್ನು ಏನನ್ನು ನೀವು ಕೇಳೋ ವರ್ಷ ಯಾರನ್ನೂ ಕೇಳೋದು ಸರ್. ರೈತರ ಮಾರ್ಗದರ್ಶನ ಅಂದರೆ ಯಾರು ಇಷ್ಟನೇ ಪಡೋಲ್ಲ. ಯಾಕೆ ಮಾರ್ಗದರ್ಶನ ತಗೋಬೇಕು ಅಂತೇಳಿದರೆ ಯಾವುದಕ್ಕೆ ಏನೇನು ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋ ಮಾರ್ಗದರ್ಶನ ತಗೋಬೇಕು ಸರ್. ಮಾರ್ಗದರ್ಶನ ತಗಂದೇ ಮಾಡಿದ್ದಲ್ಲಿ ನಾವು 100% ಸಕ್ಸಸ್ಫುಲ್ ಆಗ್ತೀವಿ ಸರ್. ನಾವು ಪ್ರತಿನಿತ್ಯ ಹಿಂಗೆ ರೇಡಿಯೋದಂಥ ಬಾನುಲಿ ಕಾರ್ಯಕ್ರಮಗಳು ಇರ್ತವೆ, ನೇಗಿಲುಗೆ ಕಾರ್ಯಕ್ರಮ ಬರುತ್ತೆ, ಇವನ್ನೆಲ್ಲ ನೋಡಿಬಿಟ್ಟು ಸಣ್ಣ ಸಣ್ಣ ಜಮೀನಲ್ಲಿ ಲಕ್ಷಗಟ್ಟಲೆ ಬೆಳೆದಂತ ಬೇಕಾದಷ್ಟು ಚೆಂದ ಇದ್ದಾರೆ ಸರ್. ಮಾದರಿ ರೈತರಾಗಿದ್ದಾರೆ. ಇಲ್ಲಿ ನಮ್ಮ ರೈತರು ಏನು ಮಾಡ್ತಾರೆ ಅಂತೇಳಿದರೆ ದಿನನಿತ್ಯ ಸಿಗ್ತಕ್ಕಂಥ ಮಾರ್ಕೆಟಲ್ಲಿ ದುಡ್ಡು ಎಷ್ಟು ಹೋಗಲಿ ಸರ್, ದುಡ್ಡಿನ ಬಗ್ಗೆ ಲೆಕ್ಕನೇ ತರಲ್ಲ, ಅದರಿಂದ ಆದಾಯ ಎಷ್ಟು ಬರುತ್ತೆ ಅಂತ ನೋಡಲ್ಲ. 1 ರೂಪಾಯಿ ಬರ್ತಾಯಿದ್ರೆ 2 ರೂಪಾಯಿ ಖರ್ಚು ಮಾಡೋಕೆ ರೆಡಿ ಇರ್ತಾರೆ. 2 ರೂಪಾಯಿ ಖರ್ಚು ಮಾಡ್ತಾಯಿದ್ರೆ ಭೂಮಿ ಫಲವತ್ತತೆ ಹಾಳಾಕಂತ ಹೋಗುತ್ತೆ. ಬರೀ ರಾಸಾಯನಿಕ ಬೆರೆಸಿ ಬೆರೆಸಿ ಕೀಟನಾಶಕ ಬೆರೆಸಿ ಬೆರೆಸಿ ಭೂಮಿ ಫಲವತ್ತತೆಯನ್ನು 100% ಪ್ರತಿಶತ ಹಾಳಾಗುತ್ತೆ ಸರ್ ಅದು. ಯಾಕಂದರೆ ಇವತ್ತು ವ್ಯವಸಾಯಕ್ಕೆ ಖರ್ಚು ಮಾಡಿರೋಂಥ ಒಂದು ಖರ್ಚು ಅವರಿಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿ. ಏನಾಗಿದೆ ಅಂತೇಳಿದರೆ ಪ್ರತಿನಿತ್ಯ ಎಲ್ಲ ಬೆಲೆಗಳು ಗಗನಕ್ಕೇರಿದ್ರಿಂದ ಈ ಹೋದ ವರ್ಷ ಇರ್ತಕ್ಕಂಥ ಬೆಲೆ ಈ ವರ್ಷ ಇಲ್ಲ, ಈ ವರ್ಷ ಇರ್ತಕ್ಕಂಥ ಬೆಲೆ ಮುಂದಿನ ವರ್ಷ ಇರಲ್ಲ. ನಾವು ಪ್ರತಿ ಒಂದು ಎಕರೆ ಬೆಳೆಗೆ ಕನಿಷ್ಠ 10,000 ಖರ್ಚು ಮಾಡೋಕ್ಕಂಥ ಪರಿಸ್ಥಿತಿ ಬಂದಿದೆ ಸರ್. ಈಗ ಸರ್ಕಾರಿ ಗೊಬ್ಬರನೂ ಜಾಸ್ತಿ ಇದೆ, ಕೂಲಿಗೆ ಜಾಸ್ತಿ ಇದೆ, ಕಳೆ ಜಾಸ್ತಿ ಆಗಿದೆ, ಎಲ್ಲದನ್ನು ಪ್ರತಿನಿತ್ಯನೂ ಜಾಸ್ತಿ ಆಗಿದೆ ಸರ್. ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಅದಕ್ಕಿಂತ ಜಾಸ್ತಿ ಬೆಳೆಸ್ಕೊಂತ ಹೋದಾಗ ಆದರೆ ಆದಾಯ ಬರಲ್ಲ ಸರ್. ಅದು ಹೆಂಗೆ ಬರುತ್ತೆ ಹೇಳಿ? ಆದಾಯ ಬರಲಿಕ್ಕೆ ಆಗಲ್ಲ ಅದು. ಹಂಗಾಗಿ ನಾವು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡಿ ನಾವು ನಿಗದಿತ ಟೈಮಲ್ಲಿ ನಿಗದಿತವಾಗಿ ಸಮಯಕ್ಕೆ ಸರಿಯಾಗಿ ಅದಕ್ಕಾಗಿರ್ತಕ್ಕಂಥ ಯಾವುದೇ ಪೋಷಕಾಂಶಗಳಾಗಿರಲಿ, ಆಮೇಲೆ ಇತ್ತೀಚಿನ ದಿನಗಳು ಯಾವ ಸರ್ ಯಾವ ಜನ ರೈತರು ಲಘು ಪೋಷಕಾಂಶಗಳನ್ನು ಬೆಳೆಸೋದೇ ಇಲ್ಲ. ರಾಸಾಯನಿಕ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಲಘು ಪೋಷಕಾಂಶಗಳನ್ನು ತೋಟಗಾರಿಕೆ ಇಲಾಖೆ ಕೃಷಿ ವಿಜ್ಞಾನಿಗಳು ಅಷ್ಟು ಹೇಳ್ತಾ ಇರ್ತಾರೆ ಸರ್. ಅವರ ಹೇಳಿಕೆಗಳನ್ನು ತಗೊಂಡು ಅವರು ಅನುಸರಿಸ್ಕೊಂತ ಹೋದರೆ ನಾವು 100%ಗೆ 100% ನಾವು ರೈತರು ಮುಂದಾಗೆ ಆಗ್ತೀವಿ ಸರ್. ವಿಜ್ಞಾನಿಗಳ ಮಾತು ಅಧಿಕಾರಿಗಳ ಮಾತು ಕೇಳೋದಂತಿಲ್ಲ, ಅವರು ಈವನ್ ಬೀಜೋಪಚಾರವನ್ನು ಮಾಡಲಾರ್ದಂಗೆ ಬಿತ್ತಿರ್ತಾರೆ. ಬೀಜೋಪಚಾರ ಮಾಡ್ಬೇಕಂತ ಯಾಕೆ ಹೇಳಿರ್ತಾರೆ ಸರ್? ತೊಂದರೆ ಮುಂದೆ ಆಗ್ಬಾರ್ದು ಅನ್ನೋ ಉದ್ದೇಶ ಹೇಳಿರ್ತಾರೆ ಸರ್. ಅದನ್ನು ಹುಟ್ಟ ಬೆಳೆನೆ 100 ಹಾಕಿದ್ವಿ ಅಂದರೆ ಯಾವ ಕಣಕ್ಕೂ ಹುರುಟಲ್ಲ ಸರ್. 90-95 ಹುಟ್ಟುತ್ತೆ, 95 100% ತಗೋಣಕ್ಕೆ ನಾವು ಪ್ರಯತ್ನ ಪಡ್ಬೋದು ಸರ್ ಬೀಜೋಪಚಾರ ಮಾಡೋದ್ರಿಂದ. ಕಲ್ಲೇಶ್ವರ, ಈಗ ನೀವು ಹಲವಾರು ಒಂದು ಬೆಳೆಗಳು ನಿಮ್ಮ ಹೊಲದಲ್ಲಿದೆ, ಇಲ್ಲಿ ನಮ್ಮ ರೈತರು ಎದುರಿಸ್ತಕ್ಕಂಥ ಒಂದು ಮುಖ್ಯ ಸಮಸ್ಯೆ ನಾನು ಹೇಳ್ತೀನಿ, ಈವಾಗಲೇ ಹೇಳಿದರೆ ಈ ಕೂಲಿ ಆಳುಗಳ ಸಮಸ್ಯೆ ಅಂತ ಭಾಳ ಜನ ಹೇಳ್ತಿರ್ತಾರೆ, ನೀವು ಅದನ್ನು ಹೇಗೆ ನಿಭಾಯಿಸ್ತೀರಿ ಸರ್? ಕೂಲಿ ಆಳುಗಳ ಸಮಸ್ಯೆ ಅಂದು ಎಲ್ಲ ರಂಗದಲ್ಲಿದೆ, ಅದು ಕೃಷಿ ರಂಗದಲ್ಲಿ ಅಂತೂ ಭಾಳ ಇದೆ ಸರ್. ಸಣ್ಣ ಸಣ್ಣ ರೈತರು ಕೂಲಿ ಬರ್ತಾರೆ, ಇಲ್ಲ ಜಮೀನಿಲ್ತಕ್ಕಂಥ ಕೂಲಿ ಬರ್ತಾರೆ, ಅವ್ರವ್ರ ಜೀವನಕ್ಕೆ ಮಾಡ್ಕೊಂಡು ಬರ್ತಾರೆ ಸರ್. ಇಲ್ಲ ಅಂತಲ್ಲ, ಪ್ರತಿನಿತ್ಯ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಕ್ಕಂಥ ರೈತರು ಒಂದು ನಿಗದಿತವಾದ ಒಂದು ಸಿಸ್ಟಮೆಟಿಕ್ ಆಗಿ ಕೂಲಿ ಮಾಡಿಸಿದ್ರೆ ಮತ್ತೆ ನಾವು ಏನಾದ್ರೂ ಉಳಿಸ್ಲಿಕ್ಕೆ ಸಾಧ್ಯ ಸರ್. ಆಮೇಲೆ ಕೂಲಿಯಿಂದ ವರ್ಕ್ ಮಾಡಿಸ್ಲಿಕ್ಕೆ ಸಾಧ್ಯ ಸರ್. ನಾವು ಸುಮ್ಮನೆ ಯಾವಾಗಲೂ ಕೂಲಿಯರು ಬಂದರೂ ನಾವು ಯಾವಾಗಲೂ ಮಾಡಿಸಿ ಅಂದರೆ ಯಾವ ಬೆಳೆನೂ ಕೂಲಂಕುಶವಾಗಿ ಖರ್ಚು ಮಾಡಲಿಕ್ಕಾಗಲ್ಲ, ತೆಗಿಲಿಕ್ಕೂ ಆಗಲ್ಲ ಸರ್. ನಾವು ಕೂಲಿಯರ್ ಸಮಸ್ಯೆ ಮತ್ತು ಆಟೋಮೆಟಿಕ್ ಮತ್ತು ಯಂತ್ರೋಪಕರಣಗಳ ಸಹಾಯ ಬಡಿಲೇಬೇಕು ಸರ್. ನಾವು ರೈತರು ಸರ್ ಪ್ರತಿ ವರ್ಷ ಮಾಡಿಫಿಕೇಶನ್ ಆಗದಂಗಿದ್ರೆ ಕೂಲಿಯರ್ ಸಮಸ್ಯೆ ಜಾಸ್ತಿ ಆಕೆ ಅಂತ ಹೋಗುತ್ತೆ ಸರ್. ಪ್ರತಿ ವರ್ಷ ನಾವು ಕೃಷಿಗೆ ಏನೇನು ಬರುತ್ತಾ ಹೊಸದನ್ನು ಅಳವಡಿಸ್ಕೊಂತ ಇದ್ರೆ ಮತ್ತೆ ಕೃಷಿ ಸರ್, ಕೃಷಿಯಲ್ಲಿ ಒಂದು ಮುನ್ನುಗ್ಲಿಕ್ಕೆ ಒಂದು ಸಾಧ್ಯ ಆಗುತ್ತೆ ಸರ್. ನಿಮ್ಮ ಭೂಮಿಯಲ್ಲಿ ಹಲವಾರು ಬೆಳೆಗಳು ಬರ್ತಾವೆ, ಈಗ ತೆಂಗು ಬರುತ್ತೆ, ಅಡಿಕೆ ಇರುತ್ತೆ, ಮತ್ತು ಬೇರೆ ಬೇರೆ ಎಲ್ಲ ಬೆಳೆಗಳು ಬೆಳೀತೀರಿ. ಇದನ್ನು ಈ ಮಾರ್ಕೆಟಿಂಗ್ ಅನ್ನೋದೇನಿರುತ್ತೆ, ನೀವು ಅದು ಮಾರುಕಟ್ಟೆ ವ್ಯವಸ್ಥೆ ಅದನ್ನು ಹೇಗೆ ನಿಭಾಯಿಸ್ತೀರಿ? ಯಾವ ಸಮಯದಲ್ಲಿ ನಿಮಗೆ ರೇಟ್ ಸಿಗುತ್ತೆ, ಯಾವ ಸಮಯದಲ್ಲಿ ಹಾಕಿದರೆ ರೇಟ್ ಸಿಗಲ್ಲ, ಇದ್ರ ಬಗ್ಗೆ ಏನಾದರೂ ನೀವೆಲ್ಲ ಪ್ಲಾನ್ ಮಾಡ್ತೀರಾ ಸರ್? ಇದು ತೆಂಗು ಅಂದರೆ ವರ್ಷಕ್ಕೆ 3 ಬಾರಿ ಬರೋ ಸರ್. ಈಗ ವರ್ಷಕ್ಕೆ 3 ಬಾರಿ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಸರ್, ಈಗ ಮಾರ್ಕೆಟ್ ರೇಟು ಕಡಿಮೆ ಆಗ್ತದೆ ಅಂತ ಹೇಳಿದಾಗ ಹಬ್ಬ ದಿನಗಳನ್ನು ನೋಡಿಬಿಟ್ಟು ಆ ಟೈಮಲ್ಲಿ ನೋಡಿಬಿಟ್ಟು ನಾವು ಮೊದಲೆಲ್ಲ ಸರ್ ದಾವಣಗೆರೆ ಮಾರ್ಕೆಟಿಗೆ ತಂದು ಹೋಗ್ತಿದ್ವಿ. ಮಾರ್ಕೆಟಿಗೆ ತಂದು ಅಂದರೆ ನಮಗೆ ತುಂಬ ರೀತಿಯ ಕಷ್ಟಗಳು ಬರೋದು, ಭಾಳ ಸಮಸ್ಯೆಗಳು ಬರೋದು, ಅಮಲರು ಉಳಿದು. ಆಮೇಲೆ ಅಲ್ಲಿ ಹೋದ್ರೆ ಏನಾಗುತ್ತೆ ಅಂದರೆ ಸರ್, ದಲ್ಲಾಳರು ಹೇಳ್ತಕ್ಕಂಥ ಮಾತನ್ನೇ ನಾವು ಕೇಳಬೇಕು. ಯಾವುದೇ ಥರ ರೈತರು ಮಾತು ನಡೆಯಲ್ಲ ಅಲ್ಲಿ. ಯಾವುದೇ ಥರದ ಮಾರ್ಕೆಟನ್ನು ಅವ್ರು ಎಷ್ಟು ಹೇಳಿದ್ರೆ ಆ ರೇಟಿಗೆ ನಾವು ಕೊಟ್ಟು ಬರ್ತಕ್ಕಂಥ ಪರಿಸ್ಥಿತಿ. ಇತ್ತೀಚಿನ ದಿನಗಳು ಏನಾಯಿತು ಅಂತೇಳಿದರೆ ಹಳ್ಳಿಯಲ್ಲೇ ಬಂದು ಸಾಕಷ್ಟು ಜನ ಬಂದು ತಂದೋಗ್ತಾರೆ ಸರ್. ತೆಂಗಿನಕಾಯಿ ಇವತ್ತು ಕೀಳಿಸಿದ್ವಿ ಅಂತೇಳಿದರೆ ತಿರು ದಿನ ಬೆಳಗ್ಗೆನೆ ಬಂದು ಅವರ ಕಾಯಿ ಅವರೇ ಸುಲಿಸ್ಕೊಂಡು ತೂಕದ ಗಟ್ಟಲೆ ತಂದೋಗ್ತಾರೆ ಸರ್. ಯಾವುದೇ ಥರದ ಮೋಸ ಇಲ್ಲ, ಅವ್ರ ಕಾಟ ಇಲ್ಲಾಂದ್ರೆ ನಿಮ್ಮದೇ ಕಾಟ ಕೊಡ್ರಿ ಸರ್, ನಿಮ್ಮ ಕಾಟದಲ್ಲಿ ತೂಕ ಮಾಡ್ತೀವಿ, ಯಾವುದೇ ಥರದ ಕಮಿಷನ್ ಇಲ್ಲ ಸರ್, ಅದು ತಂದೋಗ್ತಾರೆ. ಆಮೇಲೆ ಅಡಿಕೆ ಆದರೂ ಅಷ್ಟೇ ಸರ್. ಈಗ ಅಡಿಕೆ ಮಾರಾಟ ಮಾಡ್ಲಿಕ್ಕಾದ್ರೂ ಮೊದಲೆಲ್ಲ ಮಂಡಿಗೆ ಹೋಗ್ಬೇಕಿತ್ತು, ಇಲ್ಲ ದಾವಣಗೆರೆ ಮಾರ್ಕೆಟಿಗೆ ಹೋಗ್ಬೇಕಿತ್ತು. ಈಗ ಯಾವುದೇ ಥರದ ಮುಲಾಜಿಲ್ಲ ಸರ್. ನೋಡಪ್ಪ, ನಂದು ಈ ರೇಟ್ ಬಂದರೆ ಅಡಿಕೆ ಕೊಡ್ತೀನಿ, ಇಲ್ಲಾಂದರೆ ಅಡಿಕೆ ಕೊಡಲ್ಲ. ಅವತ್ತಿನ ಬಜಾರ ಏನಿರುತ್ತೆ ಅದು ಸರ್, ಎಷ್ಟು ಸಾವಿರ ಆಗಿರಲ್ಲ ಅದು. ಈ ಥರ ಆಗಿರೋದ್ರೆ ಸರ್ ರೈತರಿಗೆ ಬರ್ತಕ್ಕಂಥ ಶ್ರಮ ತಪ್ಪು, ಬಂದೋಗ್ತಕ್ಕಂಥ ರಿಸ್ಕ್ ತಪ್ಪು, ಆಮೇಲೆ ಗಾಡಿಯಲ್ಲಿ ಹೋಗ್ತಕ್ಕಂಥ ಬಾಡಿಗೆ ತಪ್ಪು, ಅಲ್ಲಿ ಕೊಡ್ತಕ್ಕಂಥ ಕಮಿಷನ್ ತಪ್ಪು, ಇವೆಲ್ಲಾದ್ರೆ ಸರ್ ಆಮೇಲೆ ನಮ್ಮ ಕ್ವಾಲಿಟಿಗೆ ನಮ್ಮ ರೇಟ್ ಬಂದ್ರಷ್ಟೇ ನಾವು ಮಾರಾಟ ಮಾಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ. ಮೆಕ್ಕೆಜೋಳ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಆಮೇಲೆ ಕಾಳುಮೆಣಸು ಆಗಿರ್ಬೋದು, ತೆಂಗು ಆಗಿರ್ಬೋದು ಸರ್, ರೈತರು ಯಾವಾಗ ತಮ್ಮ ಮನೆಯಲ್ಲಿ ಮಾರಾಟ ಮಾಡ್ತಾರೆ ಅವರು ಬುದ್ಧಿವಂತರಾಗ್ತಾರೆ ಸರ್. ನಮ್ಮ ರೇಟಿಗೆ ನಾವು ಕೊಡ್ತೀವಪ್ಪ, ನಿನ್ನ ರೇಟಿಗೆ ನಾವು ಕೊಡೋಕ್ಕಲ್ಲ. ನಾವು ಸರ್ ಒಂದು ಸಲ ಏನಾಯ್ತು ಅಂದರೆ ನಮ್ಮ ಲೈಫಲ್ಲಿ ನಮ್ಮ ತಂದೆ ಇರಿದಾಗ ಒಂದು ಸಲ ಅಡಿಕೆ ತಂದಾಗ ದಾವಣಗೆರೆ ಮಾರ್ಕೆಟ್ಗೆ ಆಗಿದೆ ಸರ್. 4 ಮಾರ್ಕೆಟ್ ಬಿಟ್ಟರೆ ಒಂದೇ ರೇಟ್ ಬರುತ್ತೆ ಸರ್. ನಮಗೆ ಬೇಜಾರಾಯ್ತು, ನಾವಿಲ್ಲ ಸರ್ ಹೊರಗಡೆ ರೇಟ್ ಜಾಸ್ತಿ ಇದೆ ನಾವು ತಗೊಂಡೋಗ್ತೀವಿ ಅಂತ ಹೇಳಿದೆ. ನಮ್ಮ ಸುಮಾರು ಈಗ 10 ವರ್ಷದ ಕೆಳಗೆ ಬರೀ 14,000 ಪಡ್ಕೇರಿ ಸರ್, ಆರ್ ಎಂ ಸಿ ಕೊಡ್ಬೇಕು, ಅಮಲಿ ಕೊಡ್ಬೇಕು, ಅದನ್ನು ಕೊಡಬೇಕು, 11,000 ಖರ್ಚು ಬಂದು ಸರ್, ಮತ್ತೆ ಟ್ರಾನ್ಸ್ಪೋರ್ಟಿಂಗ್ ಎಕ್ಸ್ಟ್ರಾ ಕನಿಷ್ಠ ಅವತ್ತಿನ ಈಗ 10 ವರ್ಷಗಳಿಗೆ 15,000 ಖರ್ಚು ಬಂದು ಸರ್. ಇಲ್ಲಾರೆ ನಾವು ರೈತರು ಮನೆಯಲ್ಲಿ ಮಾರಾಟ ಮಾಡೋದ್ರೆ ನೀವು ಯಾವುದೇ ಥರದ ಖರ್ಚುಗಳು ಇರಲ್ಲ ಸರ್, ನಮ್ಮ ನಿಗದಿತವಾದ ಬೆಲೆ. ಇವತ್ತು 50,000 ರೂಪಾಯಿ ಇದಾವೆ, 50,000 ರೂಪಾಯಿ ಆದರೂ ಕೊಡ್ತೀನಪ್ಪ, 100 ರೂಪಾಯಿ ಕಡಿಮೆ ಆದರೂ ಕೊಡಲ್ಲ. ಈ ಥರ ಕರಾರು ಕಂಡೀಷನಲ್ಲಿ ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಸರ್, ರೈತರು ಅಂದ ತಕ್ಷಣ ಎಲ್ಲರೂ ಬೇಕಾಬಿಟ್ಟು ಮಾಡ್ತಾರೆ ಸರ್. ಯಾವುದೇ ಬೆಳೆ ಬೆಳೆದ್ರು ನಾವು ಕಷ್ಟಪಟ್ಟು ಬೆಳೆದು ಬೇಕಾಬಿಟ್ಟು ಮಾಡಬಾರ ಸರ್, ಅದನ್ನು ಕಷ್ಟಪಟ್ಟು ಬೆಳೆದಿರ್ತೀವಿ ಕರೆಕ್ಟಾಗಿ ಸಂಸ್ಕರಣೆ ಮಾಡಿ ಇಟ್ಕೊಂಡೆ ಆದರೆ ವರ್ಷಗಟ್ಟಲೆ ಇಟ್ಕೊಂಡು ನಮಗೆ ರೇಟ್ ಬಂದಾಗ ಮಾರಾಟ ಮಾಡಬಾರ ಸರ್ ನಾವು. ಈಗ ನೀವು ಅಡಿಕೆ ಬಗ್ಗೆ ಹೇಳ್ತಿದ್ರೆ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತರು ನಾನು ಅಡಿಕೆ ಹಾಕ್ಬೇಕು, ಅಡಿಕೆ ಬೆಳಿಬೇಕು ಅನ್ನೋ ಒಂದು ಮನೋಭಾವ ಬಂದಿದೆ, ಬಹಳಷ್ಟು ಅಡಿಕೆ ನಾಟಿನೂ ಆಗ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ಸರ್, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೃಷಿಯಲ್ಲಿ ಬೇರೆ ಯಾವುದ್ರಲ್ಲೂ ಆರ್ಥಿಕ ಸಹಾಯ ಸಿಗ್ತಾ ಇಲ್ಲ ಸರ್. ಆಮೇಲೆ ಏನು ಬೆಳೆದು ಮಾರಾಟ ಮಾಡಿದ್ರೂ ಒಂದು ಕಿಂಚಿತೂ ದುಡ್ಡು ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಅಡಿಕೆ ಬೆಲೆ ಏನಾಗಿದೆ ಅಂದರೆ ಪ್ರತಿನಿತ್ಯ ಗಗನಕ್ಕೆ ಹೋಗ್ತಿದೆ ಸರ್. ಒಂದು ವರ್ಷ ಇದ್ದ ರೇಟ್ ಇನ್ನೊಂದು ವರ್ಷ ಇರ್ತಲ್ಲ ಸರ್. 7,700 ಕಿಲ ಅಡಿಕೆ ಕೊಟ್ಟಿದ್ದೀವಿ ಸರ್. 7,700 ಅಂದರೆ ಇವತ್ತಿನ ಬಜಾರ್ಗೆ 8-10 ಕ್ವಿಂಟಲ್ ಮಾರಾಟ ಮಾಡೋಕೆ, 1 ಕ್ವಿಂಟಲ್ = 10 ಕ್ವಿಂಟಲ್ ಸರ್. ಮೆಕ್ಕೆಜೋಳ ಮಾರಿ 2,000 ರೂಪಾಯಿ ಬರೋದು ಕಷ್ಟ ಇರುತ್ತೆ, ರಾಗಿ ಮಾರಿ 2,000 ರೂಪಾಯಿ ಬರೋದು ಕಷ್ಟ ಇರುತ್ತೆ. ಆಮೇಲೆ ಸರ್, ಇವಕ್ಕೆಲ್ಲ ಕೂಲಿಯರ್ ಸಮಸ್ಯೆ, ಕೊಯ್ದದ್ದನ್ನು ತಗೊಂಬಂದು ಸಂಸ್ಕರಣೆ ಮಾಡೋದು ದೊಡ್ಡ ಸಮಸ್ಯೆ. ಅಡಿಕೆ ತೋಟ ಮಾಡ್ಕೊಂಡು ಲಕ್ಸುರಿ ಲೈಫ್ ಲೀಡ್ ಮಾಡೋ ಲೆಕ್ಕಾಚಾರಕ್ಕೆ ಎಲ್ಲರೂ ಈಸಿ ಮೆಥಡ್ಗೆ ಹೊಂಟ್ಬಿಟ್ರೆ ಸರ್ ಇದು. ಆಮೇಲೆ ಸರ್, ಯಾವುದೇ ಥರದ ವ್ಯತ್ಯಾಸ ಆಗ್ತಿದೆ, ಏನಾಗ್ತಿದೆ ಅಂದರೆ, ಮಲೆನಾಡಲ್ಲಿ ಅತಿ ಹೆಚ್ಚು ಮಳೆ ಬಂದು ಕೊಳೆ ರೋಗ ಬಂದು ಅಲ್ಲಿ ಅಡಿಕೆ ಲಾಸ್ ಆಗ್ತಿದೆ. ಬಯಲು ಪ್ರದೇಶದಲ್ಲಿ ಎಷ್ಟೇ ಅಡಿಕೆ ಬಂದರೂ ಇದನ್ನು ಅದು ಬ್ಯಾಲೆನ್ಸ್ ಮಾಡ್ತಾರೆ ಅಂದರೆ ಅಡಿಕೆ ರೇಟ್ ಕಡಿಮೆ ಆಗ್ತಿಲ್ಲ ಸರ್. ಆಮೇಲೆ ಸರ್, ಈಗಿರ್ತಕ್ಕಂಥ ರೇಟು ಇರಲಿಕ್ಕೆ 8 ವರ್ಷ ಇರ್ತಂತ ಹೇಳಲಿಕ್ಕಾಗಲ್ಲ ಸರ್. ಈಗಿರ್ತಕ್ಕಂಥ ಅರ್ಧ ರೇಟ್ ಬಂದರೂ ನಾವು ಜೀವನ ಮಾಡ್ತಿರೋ ಒಂದು ಭರವಸೆ ಕೊಟ್ಬಿಟ್ಟೆ ಸರ್ ಅಡಿಕೆ. ಈಗ ಏನು ರೇಟ್ ಇದೆ ಇರಲಿ, ಅರ್ಧ ರೇಟ್ 50 ರೂಪಾಯಿ 25 ರೂಪಾಯಿ ಬಂದು ಜೀವನ ಮಾಡ್ತೀವಿ, 25 ರೂಪಾಯಿ ಬಂತು ಅಂದ್ರೆ ಸಾಕು. ಆಮೇಲೆ ಈ ಮೆಕ್ಕೆಜೋಳದಲ್ಲಿ ಆ ದುಡ್ಡು ತೆಗಿಲಿಕ್ಕಾಗಲ್ಲ, ಬೇರೆ ಯಾವುದ್ರಲ್ಲಿ ಆ ದುಡ್ಡು ತೆಗಿಲಿಕ್ಕಲ್ಲ. ಆಮೇಲೆ ಸರ್, ಅಡಿಕೆ ಏನಾಗುತ್ತಂದ್ರೆ ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ ವಾರಕ್ಕೆ ಒಂದು ನೀರಾದ್ರು ಸಾಕಾಗುತ್ತೆ ಸರ್ ಅದಕ್ಕೆ, ಬೇರೆ ಬೆಳೆ ಹಂಗಲ್ಲ. ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಕೊಟ್ಟು ಮಾಡಿದ್ರೆ ಅಡಿಕೆ ತೋಟ ಆಗತ್ತನ್ನ ಲೆಕ್ಕಾಚಾರಕ್ಕೆ ಮಾಡ್ತೀರ ಸರ್. ಅಂದರೆ ಒಂದು ನಿರ್ವಹಣೆ ಖರ್ಚು ಕಡಿಮೆ ಆಗುತ್ತೆ, ಏನು ರೆಗ್ಯುಲರ್ ಆಗಿ ನಾವೇನು ನೋಡೋದು ಬೇಕಾಗಿಲ್ಲ, ಸುಮಾರು ಒಂದು 5 ವರ್ಷ ಸರಿಯಾಗಿ ನಾವು ಒಂದು ಅದನ್ನು ನೋಡ್ಕೊಂಡು ಬಿಟ್ರೆ 5 ವರ್ಷ ಕಾಪಾಡಿಬಿಟ್ರೆ, ಆಮೇಲೆ ಸರ್ ಒಂದು ಬೋರ್ವೆಲ್ ಇರುತ್ತೆ, ಅದು ಆಟೋಮೆಟಿಕ್ ಸ್ಟಾರ್ಟ್, ಕರೆಂಟ್ ಬಂದ್ರೆ ಸ್ಟಾರ್ಟ್ ಆಗುತ್ತೆ. ಏನೋ ಒಬ್ರು ಕೂಲಿ ರೆಡುಗಿಲ್ಲ, ನಾನೇ ಒಂದಿನ ಒಂದು ಎಕರೆ 2 ಎಕರೆ ಇದ್ರೆ ಹೋಗಿ ನಾವೇ ನೋಡ್ಕೊಂಬರ್ಬೋದು. ಆಮೇಲೆ ಸರ್, ಅದಕ್ಕೆ ಇಂಥ ಟೈಮಲ್ಲೇ ಗೊಬ್ಬರ ಹಾಕ್ಬೇಕು, ಇಂಥ ಟೈಮಲ್ಲೇ ಗುಣಿ ಮಾಡ್ಬೇಕು, ಇಂಥ ಟೈಮಲ್ಲೇ ಹೊಲ ಓಡಿಸ್ಬೇಕು ಅಂತ ಏನಿಲ್ಲ ಸರ್. ಈಗ ಅಲ್ಪಾವಧಿ ಬೆಳೆಗಳು ಏನಾಗುತ್ತಂದ್ರೆ, ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡೋಕು, ಸಮಯಕ್ಕೆ ಸರಿಯಾಗಿ ಕಳೆ ತೆಗಿಬೇಕು, ಸಮಯಕ್ಕೆ ಸರಿಯಾಗಿ ಔಷಧಿ ಹೊಡಿಬೇಕು. ಇದು ಅಡಿಕೆ ತೋಟಕ್ಕೆ ದೀರ್ಘಾವಧಿ ಬೆಳೆ ಆಗಿರೋದು ಏನಾಗುತ್ತೆ ಅಂತೇಳಿದ್ರೆ, 1 ತಿಂಗಳು 2 ತಿಂಗಳು ಸರ್, 2 ತಿಂಗಳು ಯಾವಾಗಾರ ಕಲ್ಟಿವೇಷನ್ ಮಾಡ್ಬೋದು, ಯಾವಾಗಾರ ಔಷಧಿ ಹೊಡಿಬೋದು, ಯಾವಾಗಾರ ಗುಣಿ ಮಾಡ್ಬೋದು, ಯಾವಾಗಾರ ನಮಗೆ ಬೇಕು ಅನ್ನೋ ಟೈಮಲ್ಲಿ ನಮ್ಮ ಹತ್ರ ದುಡ್ಡಿದ ಟೈಮಲ್ಲಿ ಗೊಬ್ಬರ ಹಾಕ್ಬೋದು. ವರ್ಷಕ್ಕೆ ಒಂದೇ ಬೆಳೆ ಆಗಿರೋದ್ರಿಂದ ಇದು ವರ್ಷಕ್ಕೆ 4 ಕೊಯ್ಲು ಕಟಾವಾಗುತ್ತೆ. ಕಟಾವಾದಾಗ ನಾವು ಮಾಡ್ಬೇಕಂದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಕೇಣಿ ಅಂತ ಬರುತ್ತೆ. ಈಗ ನಾನಾ ರೀತಿ ಸರ್, ಈ ಪ್ರತಿ ವರ್ಷ ಹೊಸ ಹೊಸದನ್ನ ಒಣ ಅಡಿಕೆಗೆ ಮಾಡ್ತಾರೆ, ಹಸೆಕಾಯಿ ತಾಂತಾರೆ, ಯಾರವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿ ಅಡಿಕೆ ಮಾರಾಟ ಮಾಡ್ತಾರೆ ಸರ್. ಕಲ್ಲೇಶ್ ಅವರಿಗೆ, ನೀವು ಅರಣ್ಯ ಕೃಷಿನ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಸರ್, ಅರಣ್ಯ ಕೃಷಿ ಮಾಡಿದ ನನ್ನ ಮೂಲ ಸರ್, ನಾನು ಮಾಡಲಿಕ್ಕೆ ಪ್ರೇರೇಪಣೆ ಸರ್, ನನ್ನ ಮಗಳು ಹುಟ್ಟಿದ್ಲು ಸರ್. ನನ್ನ ಮಗಳಿಗೆ ನಾವು ಪ್ರತಿ ವರ್ಷ ಏನು ಹಿಂದ್ಕಿಡ್ಲಿಕ್ಕಾಗಲ್ಲ, ಒಂದು ಸ್ವಲ್ಪ ಅರಣ್ಯ ಕೃಷಿ ಮಾಡೋಣ ಉದ್ದೇಶಕ್ಕೆ ನಾನು ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಮಾಡಿದೆ ಸರ್. ಆಮೇಲೆ ನಮ್ಮ ತಂದೆಯವ್ರಿಗೆ ಗುದ್ದಾಡಿದ್ರು, ಏ ಬೇಕಾದಷ್ಟು ಕಾಡು ಐತೆ, ನೀನು ಯಾಕೆ ಅದನ್ನು ಮಾಡೋಕೆ ಹೋಗಿಯಾ? ಇಲ್ಲಪ್ಪ ಜಿ ಇರಲಿ, ನಾನು ಬೈ ಚಾನ್ಸ್ ಅಡಿಕೆ ತೋಟದ ಬಗ್ಗೆ ನಂಬಿಕೆ ಇಲ್ಲ, 4-5 ವರ್ಷಕ್ಕೆ ಒಂದು ಸಲ ಬರಗಾಲ ಬಂದೇ ಬರ್ತೀವಿ, ಕಷ್ಟಗಳು ನೋಡ್ತೇ ನೋಡ್ತಾ ಇದ್ದೀವಿ. ಈಗಿರ್ತಕ್ಕಂಥ ಬರಗಾಲ ಅಂತೂ ಭೀಕರ ಬರಗಾಲ, 100 ಅಡಿ ಹೋದರೂ ನೀರು ಬರಲ್ಲ ನಮಗೆ, ಅಂತಂಥ ಬರಗಾಲಗಳನ್ನು ನೋಡಿದ್ದೀವಿ. ಅಟ್ಲೀಸ್ಟ್ ತ್ಯಾಗದ ಮರ ಐತೆ ಅಂತೇಳಿದರೆ, ಒಂದು ಮರ ಕನಿಷ್ಠ ಅಂದರೂ ಒಂದು 25,000 ಬೆಲೆ ಬಾಳುತ್ತೆ. ಅಂತ ಒಂದು 1,000-2,000 ಇದ್ದು ಅಂದರೆ, ನಾನಂತೂ ಜೀವನ ಮಾಡ್ತೀನಿ, ನನ್ನ ಮಗ ಜೀವನ ಮಾಡಲಿಕ್ಕೆ ಫ್ಯೂಚರ್ ಪ್ಲಾನ್ ಆಗಿ ಸರ್, ನನ್ನ ಆರ್ಥಿಕ ಹೊರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅರಣ್ಯ ಕೃಷಿ ಮಾಡಿ ಸರ್. ಈಗ 3 ಎಕರೆಯಲ್ಲಿ ಏನು ಪ್ರತಿ ವರ್ಷ ತೆಗಿತೀವಿ ಅಂದರೆ, ಖರ್ಚು ವೆಚ್ಚವನ್ನು ಬಿಟ್ಟು 1 ಲಕ್ಷ ಆದಾಯ ತೆಗೋದು, ನನಗೆ 1 ಲಕ್ಷ ಆದಾಯ ಬರೋದು ಬೇಡ, ಅರಣ್ಯ ಕೃಷಿ ಮಾಡೋಣ ಸರ್. ನಾನೊಂದು 3-3.5 ಎಕರೆ ಅರಣ್ಯ ಕೃಷಿ ಮಾಡಿ ಒಂದು 10 ವರ್ಷ ನೀರಿನ ವ್ಯವಸ್ಥೆ ಮಾಡಿ ಸರ್. ಅದಕ್ಕೆ ಸ್ಪ್ರಿಂಕ್ಲರು ಪ್ಲಸ್ ಆಯಿಸುವ ಪದ್ಧತಿಯನ್ನು ಎರಡೂ ಮಾಡಿ ಅರಣ್ಯ ಕೃಷಿ ಮನೆ ಹತ್ರನೇ ಮಾಡಿದ್ದು ಸರ್. ಈಗ ಏನೇನು ಮರಗಳಿದ್ದಾವೆ ಅದರಲ್ಲಿ? ಸರ್, ಅದು ಹೊಂಗೆ ಇದೆ, ಸಿಲ್ವರ್ ಓಕ್ ಇದೆ, ಆಮೇಲೆ ತ್ಯಾಗದ ಮರ ಇದೆ, ಆಮೇಲೆ ಬೀಟೆ ಮರ ಇದೆ, ಆಮೇಲೆ ಹಣ್ಣುಗಳು ಭಾಳ ಸಾಕಿದ್ದೀನಿ ಸರ್. ಅಲ್ಲಿ ಹಲಸಿನ ಹಣ್ಣಿದೆ, ಬಟರ್ಫ್ರೂಟ್ ಇದೆ, ನೇರಳೆ ಹಣ್ಣಿದೆ, ಪಪ್ಪಾಯ ಹಣ್ಣಿದೆ, ಗೊಬ್ಬರ ಗಿಡ ಆಗಿ ಹೊಂಗೆ ಸೊಪ್ಪು, ಗ್ಲಿಸಿರಿಡಿಯ, ಬೇವು, ಆಮೇಲೆ ಹುಣಸೆ ಮರ ಸರ್. ಇಷ್ಟೊಂದು ಮಾಡಿದ್ದೀನಿ ಸರ್, ಸಮಗ್ರ ಕೃಷಿಯಲ್ಲೇ ಮಾಡಿದ್ದೀನಿ ಸರ್ ಎಲ್ಲವನು. ಈ ಥರ ಅರಣ್ಯ ಥರ ಒಂದು ವಾತಾವರಣ ಇದ್ದರೆ ಈ ಪ್ರಾಣಿ ಪಕ್ಷಿಗಳಿಗೆ ಸೇರ್ಕೊಂಡು ಸರ್ವೇಸಾಮಾನ್ಯ ಆ ರೀತಿ ಪಕ್ಷಿಗಳ ಕಲರವ ಅಂಥದ್ದು ನಿಮ್ಮ ಒಂದು ಕೃಷಿಯಲ್ಲಿ ಕಾಣಿಸ್ತಾ ಇದೆ ಸರ್? 100-100 ಸರ್ ಇದೆ. ಯಾಕಂತೇಳಿದ್ರೆ, ನಾನು ಪ್ರತಿನಿತ್ಯ ತೋಟಕ್ಕೆ ಹೋದಾಗ ಅಲ್ಲಿ ಒಂಥರದ ಅಕ್ಕಿ ಬರ್ತಾರೆ, ಸೋಬಂದ ಅಕ್ಕಿ ಅಂತ ಹೇಳ್ತಾರೆ, ಹಳ್ಳಿಯಲ್ಲೆಲ್ಲ ಸೋಬಂದ ಅಕ್ಕಿ ಅಂತ ಹೇಳ್ತಾರೆ ಸರ್. ನಂದು ಸುಮಾರು 1-6 ಹಲಸಿ ಮರ ಬರ್ತದೆ ಸರ್ ನಾವು, ಕನಿಷ್ಠ ಒಂದು ಸರ್ ನಾವು ತಿಂದು ನಮ್ಮ ಮಕ್ಕಳಿಗೆ ಬೇಕು, ನಮ್ಮ ಮನೆಯವ್ರಿಗೆ ಬೇಕು, ಇನ್ನೊಬ್ರಿಗೆ ಬೇಕಂತ ನಾವು ತಗೊಂಬರ್ತೀವಿ. ಅವು ಯಾವುದೇ ಥರ ಕ್ರೋಢೀಕರಿಸೋಕ್ಕಂಥ ಅವ್ಕೆ ಶಕ್ತಿ ಇಲ್ಲ. ಅವತ್ತಿಗೆ ಆಹಾರ ಏನು ಬೇಕು ಅಷ್ಟನ್ನಷ್ಟೇ ಊಟ ಮಾಡ್ತವೆ. ಆಮೇಲೆ ಸರ್ ನಾನು ಹಲಸಿನಕಾಯನ್ನು ಗೆಳೆಯರಿಗೆ ಸ್ನೇಹಿತರಿಗೆ ಅಷ್ಟೇ ಕೊಡ್ತೀನಿ ಸರ್, ಸಂಬಂಧಿಕರಿಗೆ. ಇನ್ನುಳಿದ್ದನ್ನು ಯಾವುದೇ ಥರದ ಮರಗಳಿಂದ ಕೇಳಿಸಲ್ಲ ಸರ್, ಅಲ್ಲೇ ಬಿಟ್ಟಿರ್ತೀನಿ. ಯಾಕಂದರೆ ಸರ್ ಅದು ಕೇಳಿಸೋದ್ರಿಂದ ನನಗೊಂಥರ ಬೇರೆ ಥರ ಬೆನಿಫಿಟ್ ಆಗುತ್ತೆ ಸರ್. ಅಳಿಲಿ ಬಂತು, ಇಲಿ ಬಂತು, ಇವು ಅಡಕೆಕಾಯಿ ತೆಂಗಿನಕಾಯಿನ ಕೊಚ್ಚೋದು ಬಿಟ್ಟು ಹಲಸಿನ ಹಣ್ಣಿನ ಕಡೆಗೆ ಹೋಗುತ್ತೆ. ಈಗ ನನಗೆ ಅಲ್ಲಿ ಹೇರಳವಾಗಿ ದೊರೆತಿದ್ದಕ್ಕಂಥ ಫುಡ್ ದೊರೆತಿದ್ದಾಗ ಇನ್ನೊಂದನ್ನು ಕಷ್ಟಪಟ್ಟು ತಾನಲಿಕ್ಕೆ ಹೋಗಲ್ಲ. ಯಾರ್ಯಾರು ನಾವಾದ್ರೆ ಅಷ್ಟೇ ಸರ್, ಪ್ರಾಣಿ ಪಕ್ಷಿಗಳಾದ್ರೆ ಅಷ್ಟೇ ಸುಲಭವಾಗಿ ಯಾವ್ದು ಸಿಗುತ್ತೆ ಅಲ್ಲಿ ಹೋಗ್ಬಿಡ್ತೀವಿ ಸರ್. ಆಮೇಲೆ ಅದು ಸೀಸನ್ ವೈಸ್ ಹಣ್ಣು ಸರ್, ಅದು ಪೇರ್ಲೆಣ್ಣೆ ಇರೋ ಸೀಸನ್ ವೈಸ್ ಹಣ್ಣು, ಪಪ್ಪಾಯಿನ ಇರೋ ಸೀಸನ್ ವೈಸ್ ಹಣ್ಣು, ಆಮೇಲೆ ಇದು ಹಲಸಿನ ಹಣ್ಣರ ಸೀಸನ್ ವೈಸ್. ಕನಿಷ್ಠ ನಂದು ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ ಸರ್ ಹಲಸಿನ ಹಣ್ಣು. ಇಲ್ಲಿ ತನಕ ಮರದಲ್ಲಿದ್ದು ನಾನು ಯಾವ ಲೇಬರ್ಗೆ ಹೇಳ್ತೀನಿ, ಯಾವುದೇ ಥರ ನೋಡಪ್ಪ, ಎರಡು ಹಣ್ಣು ಕೇಳ್ಬೇಕಂದ್ರೆ ಒಂದು ಹಣ್ಣು ಕಿತ್ಕೊಂಬರ್ಕು, ಒಂದು ಹಣ್ಣು ಮರದಲ್ಲಿ ಬಿಡ್ಬೋಕ್ತೀನಿ ಅಂತೇಳಿ ನಾವು ಅರ್ಧ ತಿನ್ನ ಪ್ರಾಣಿ ಪಕ್ಷಿಗಳಿಗೆ ಅರ್ಧ ಕೊಡೋಣ. ಈ ಥರ ಮಾಡೋಣ ಸರ್, ನನಗೆ ತೋಟದಲ್ಲಿ ಇರ್ತಕ್ಕಂಥ ಎಲ್ಲರೂ ನಮ್ಮ ತೋಟದಲ್ಲಿ ಇದು ಅಳಿಲಿ ಕಡಿದ್ರೆ ನಮ್ಮ ತೋಟದಲ್ಲಿ ಅಳಿಲೇ ಕಡಿಯಿಲ್ಲ ಸರ್. ಯಾಕಂದರೆ ಅದಕ್ಕೆ ಆಹಾರ ಪೂರಕವಾದ ಆಹಾರ ಕೊಡ್ತೀನಿ ಸರ್ ನಾನು. ನೀವು ಪ್ರಾಣಿ ಪಕ್ಷಿಗಳಿಗೆ ಪೂರಕವಾದ ಆಹಾರಗಳನ್ನು ನಿಮ್ಮ ತೋಟ ಸುತ್ತ ಮಾಡ್ಕಂದ್ರೆ ಅಂದರೆ ನಿಮ್ಮ ತೋಟದಲ್ಲಿ ನಿಮಗೆ ನೂರು ಪ್ರಮಾಣ ನಿಮಗೆ ಆದಾಯ ಬರುತ್ತೆ, ಯಾವುದೇ ಥರ ನಿಮಗೆ ತೊಂದರೆ ಮಾಡಲ್ಲ. ನಾನು ಇದನ್ನು ಅಳವಡಿಸ್ಕೊಂಡಿನಿ ಸರ್. ಆಯಿತು, ಈಗ ನಮ್ಮ ರೈತರ ಮನೋಭಾವ ಏನು, ಕೃಷಿಯಲ್ಲ ಲಾಭ ಸಿಗಲ್ಲ, ಕೃಷಿ ಮಾಡೋದು ನಮಗೆ ನಷ್ಟನೇ ಅಂತ ಒಂದು ಮನೋಭಾವ ಭಾಳ ಜನ ಇದೆ. ಅಂಥ ಒಂದು ರೈತರಿಗೆ ಈ ಕೃಷಿ ಲಾಭದಾಯಕ ಅನ್ನೋದ್ರ ಬಗ್ಗೆ ಏನೋ ಒಂದು ಕಿವಿ ಮಾತು ಹೇಳಿಕ್ ಇಷ್ಟಪಡ್ತೀರ? ಲಾಭದಾಯಕ ಇದೆ ಸರ್. ಏನಾಗಿದೆ ಅಂತೇಳಿದ್ರೆ ರೈತರು ಭಾಳ ಈಸಿ ಮೆಥಡ್ ಸರ್, ಮೆಕ್ಕೆಜೋಳ ಬಿತ್ತಿ ಬಂದ ಒಂದು ವಾರ ತಂಗ ಹೊರಕ್ಕೆ ಹೋಗಲ್ಲ ಸರ್. ಒಂದು ವಾರ ಹೋದ್ರೆ ಒಂದು ಸಲ ಬ್ಯಾಸಿ ಹೊಡಿಸಿರು, ಒಂದು ಸಲ ಕಳೆ ಕೇಳಿಸಿರು, ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆ ಜೇಸಿ ಅಂತ ಕಳೆನಾಶಕ ಕೊಡೋದು ಬಂದರೆ ಒಂದು ಸಲ ಗೊಬ್ಬರ ಆಗ್ತದೆ ಸರ್. ಇನ್ನು ಎರಡು ತಿಂಗಳು ಹೊಲಕ್ಕೆ ಹೋಗಲ್ಲ ಸರ್. ಅವ್ರಿಗೇನಂದರೆ ಮೆಕ್ಕೆಜೋಳ ಬರ್ಬೇಕದು, ಎಲ್ಲ ಈಸಿ ಮೆಥಡ್ ನೋಡ್ಕೊಂಬಿಟ್ರೆ. ಯಾರು ಕಷ್ಟಪಟ್ಟು ಸರ್ ಭೂಮಿ ತಾಯಿಗೆ ಯಾರು ಕಷ್ಟಪಟ್ಟು ಅದಕ್ಕೆ ಹಾಕ್ತಾರೋ 100% ರಿಸಲ್ಟ್ ಕೊಟ್ಟೇ ಕೊಡು ಸರ್. ಅದು ನಾವು ಯಾರು ಸ್ಪಷ್ಟವಾಗಿ ನಿಖರವಾಗಿ ಯಾವ ಟೈಮಿಗೆ ಏನೇನು ಬೇಕು ಅಂತ ನಾವು ಕೃಷಿಗೆ ಹಾಕಿ ಅದರಿಂದ 100% ತಗೋಬೋದು ಸರ್ ನಾವು. ಆವಾಗ ಅದರಲ್ಲಿ ಬೆನಿಫಿಟ್ ಒಂದೇ ಬರೋ ಸರ್, ಲಾಭದಾಯಕ ಅದೇ ಆಗುತ್ತೆ. ಆಮೇಲೆ ಕುಲಂಕುಷವಾಗಿ ಭೂಮಿಗೆ ಜನ ಇನ್ನೇನು ಮಾಡ್ತಾರೆ ಸರ್ ಅಂತೇಳಿದ್ರೆ, ಎಲ್ಲ ರೈತರು ಮಾಡ್ದಂಥ ತಪ್ಪೆಂದರೆ ಮೆಕ್ಕೆಜೋಳ ಮುರಿದಾದ್ಮೇಲೆ ಯಾವುದೇ ಕಾರಣಕ್ಕೂ ಹೊಲಕ್ಕೆ ಹೋಗಲ್ಲ ಸರ್. ಅದು ಇತ್ತೀಚಿನ ದಿನಗಳಲ್ಲಿ ಸೈನಿಕಗಳಕ್ಕೆ ಬಾಧೆ ಅಂತೂ ಸಿಕ್ಕಾಪಟ್ಟೆಯಾಗಿದೆ ಸರ್. ಸೆಪ್ಪೆ ಕಟ್ ಮಾಡ್ಬೇಕು, ಮಾಗಿ ಉಳುಮೆ ಮಾಡಬೇಕು, ಮಾಗಿ ಉಳುಮೆ ಮಾಡಿದಾಗ ಇರ್ತಕ್ಕಂಥ ಲಾರುಗಳೆಲ್ಲ ಸುಟ್ಟು ಸತ್ತು ಹೋಗ್ತವೆ. ಕನಿಷ್ಠ 6 ತಿಂಗಳು ಮಾಗಿ ಬಿಡೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಹುಳ ಎಲ್ಲ ಇವು ಲಾರುಗಳೆಲ್ಲ ಸತ್ತು ನಾಶ ಆಗ್ತವೆ. ಆಟೋಮೆಟಿಕ್ ಮುಂದಿನ ವರ್ಷ ಇಳುವರಿ ಒಂದೇ ಬರೋದು ಸರ್. ಜನ ಏನಾದರೆ ಈಸಿ ಮೆಥಡ್ ಸರ್ ಅಷ್ಟೇ, ಕಷ್ಟಪಡಬಾರ್ದು. ಕಷ್ಟಪಡೋ ರೀತಿ ಮುಂಗಾರು ಮಳೆ ಬಂದಾಗ ಹೊಲ ಓಡಿಸೋದು ಹಂಗೆ ಬಿತ್ತದೆ ಸರ್. ಈಗಿರ್ತಕ್ಕಂಥ ಈ ವರ್ಷ ಬೆಳೆ ನಾಶ ಆಗಲಿಕ್ಕೂ ಅದೇ ಕಾರಣ ಸರ್. ಮಳೆ ಜಾಸ್ತಿ ಆಯಿತು ಅಂತೇಳಿದರೆ ಭೂಮಿಯಲ್ಲಿ ನೀರು ಇಡ್ತಕ್ಕಂಥ ಶಕ್ತಿ ಜಾಸ್ತಿ ಇರುತ್ತೆ. ಆಟೋಮೆಟಿಕ್ ಈಗ ಹಳೆ ಬಾಗಿ ಆಯಿತು ಅಂದರೆ ಆಳವಾಗಿ ಉಳುಮೆ ಮಾಡಿದಾಗ ಭೂಮಿ ನೀರು ಒಳಗೆ ಹಿಂಗುತ್ತೆ ಸರ್. ನಂದೊಂದು 8 ಎಕರೆ ಜಮೀನಲ್ಲಿ ನಾನೊಂದು ಕೃಷಿ ಹೊಂಡ ಮಾಡೀನಿ. ಸುಮಾರು 8 ಎಕರೆ ಜಮೀನ್ ನೀರನ್ನು ಕೃಷಿ ಹೊಂಡ ಅಷ್ಟು ಹರ್ಕೊಂಡು ಒಂದು ಹತ್ರ ಬರಂಗ್ ಮಾಡೀನಿ ಸರ್. ನಾನು ನಮ್ಮ ಕೃಷಿ ಭೂಮಿಯಲ್ಲಿ ಅದ್ರ ಪಕ್ಕ ಒಂದು ಬರುವಲ್ಲಿದೆ ಸರ್. ಸರ್ ಅಲ್ಲಿ ಸುಮಾರು ಒಂದು 100 ಎಕರೆಗೆ ಎಲ್ಲ ಡ್ರೈ ಲ್ಯಾಂಡ್ ಸರ್. ಅದು 100 ಎಕರೆಲ್ಲಿ ನಂದು ಒಂದೇ ಬೋರ್ ಸಕ್ಸಸ್ ಇರೋ ಸರ್. ಅದು ಎಂಥ ಬರಗಾಲ ಬಂದರೂ ನೀರು ಬರುತ್ತೆ ಸರ್. ಅದು ಅದಕ್ಕೆ ಮೂಲ ಪ್ರೇರೇಪಣೆ 2013-14 ಕೃಷಿ ಹೊಂಡ ಮಾಡಿ ಸರ್. ನಮ್ಮ ತಂದೆ ತಯಾರು ಬಂದರೆ ನೀನು ಬೆಳೆಯ ಹೊಲದಾಗೆಲ್ಲ ಕೃಷಿ ಹೊಂಡ ಮಾಡ್ತೀವಿ, ಕೃಷಿ ಹೊಂಡ ಮಾಡ್ತೀವಿ ಅಂತ. ಸರ್ ನನಗೆ ಎಷ್ಟು ಬೆನಿಫಿಟ್ ಆಯ್ತು ಅಂದರೆ ನನ್ನ ತೋಟ ಉಳಿಸ್ಲಿಕ್ಕೆ ಒಂದು ಕಾರಣ ಆಯ್ತು ಸರ್. ಅದು ನನಗೆ ಕೃಷಿ ಹೊಂಡ ಮಾಡಿರ್ತಕ್ಕಂಥ ಕೃಷಿ ಹೊಂಡ ಪ್ರತಿ ವರ್ಷ ಮಳೆ ಬಂದು ಮುಂಗಾರು ಮಳೆ ಇಲ್ಲ ಹಿಂಗಾರು ಮಳೆ ಯಾವುದೇ ದೊಡ್ಡ ಮಳೆ ಬಂದರೂ 100% ತುಂಬುತ್ತೆ ಸರ್. ಅದು ಕೃಷಿ ಹೊಂಡ ತುಂಬೋದ್ರಿಂದ ನನಗೆ ಮೂಲ ಬೋರು ಕೊಳವೆ ಬಾವಿ ರೀಚಾರ್ಜ್ ಆಗಿ 100% ನೀರು ಬರುತ್ತೆ ಸರ್. ಅದು ಅಂದರೆ ರೈತರ ಮನೋಭಾವ ಬದಲಾಗಬೇಕು. ಏನು ಏನು ಲಾಭ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಬಿಟ್ಟು ಕಷ್ಟಪಟ್ರೆ ನೋಡಿ ಸರ್, ಭೂಮಿಗೆ ಹಾಕಿರ್ತಕ್ಕಂಥ ಆದಾಯ ಯಾವುದೇ ಥರದ ಭೂತಾಯಿ ಮಟ್ಟಿಗೆ ನಮಗೆ ತೊಂದರೆ ಮಾಡಲ್ಲ ಸರ್. ಯಾವುದೇ ಥರದ ಲಾಸು ಮಾಡಲ್ಲ. ನಾವು ಮನೋಭಾವನೆ ಬಿಟ್ಟು ನೀವು ಹೇಳಿದ ರೀತಿಯಲ್ಲಿ ಬಂದೇ ಬರುತ್ತಂಥ ಮನೋಭಾವನೆಯಲ್ಲಿ ಕಷ್ಟಪಟ್ಟು ದುಡಿದ್ರೆ 100% ವಾಪಸ್ ಬಂದೇ ಬರುತ್ತೆ ಸರ್. ಅದು ಯಾಕಂದರೆ ರೈತರ ಒಂದು ಮನಸ್ಥಿತಿ ಬದಲಾಗಬೇಕು. ನಾವು ಕಷ್ಟಪಡ್ಬೇಕು ಅನ್ನೋದು ಒಂದು ಮನೋಭಾವ ಬರಬೇಕು. ಕಷ್ಟಪಟ್ಟರೆ ಫಲ ಉಂಟಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಅನುಭವಗಳನ್ನು ಕೇಳಿ ನಿಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಅವರು ಏನಾದರೂ ಒಂದು ಪ್ರಯತ್ನ ಪಟ್ಟರೆ ತಮ್ಮ ಒಂದು ಮೊಬೈಲ್ ಸಂಖ್ಯೆ ಹೇಳಿದ್ರೆ ಅನುಕೂಲ. ನನ್ನ ಹೆಸರು ಕಲ್ಲೇಶ್ ಜಿ ಎಂ ಅಂತೇಳಿ, ಹುಚ್ಚವನಹಳ್ಳಿ ಮಾಯಕೊಂಡ ಹೋಬಳಿ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ. ಮೊಬೈಲ್ ಸಂಖ್ಯೆ 9995295986. ಯಾವುದೇ ಥರದ ನಿಮಗೆ ಕೃಷಿಯಾಗಲಿ ತೋಟಗಾರಿಕೆ ಆಗಲಿ ನನಗೆ ತಕ್ಕ ತಿಳಿದ ಮಟ್ಟಿಗೆ ನಾನು ಮಾಹಿತಿಯನ್ನು ಕೊಡಬಲ್ಲೆ. ನಾನು ಕೃಷಿ ಹೊಂಡ ಮಾಡಿದ್ಮೇಲೆ ಸುಮಾರು ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಫೋನ್ ಬರ್ತಾ ಇದೆ. ಯೂಟ್ಯೂಬನ್ನು ನೋಡಿ ಈವನ್ ಕೇರಳದಿಂದಲೂ ಸತಿಗೆ ಫೋನ್ ಬಂದಿದೆ. ನಾನು ಮಾತಾಡ್ತಕ್ಕಂಥ ರೀತಿನೂ ನಿಮ್ಗೆ 8 ವರ್ಷ ಅನುಭವ ಅಂತ ಕೇಳ್ತಾರೆ ಸರ್ ಎಲ್ಲರೂ. ಸರ್ ನಂದು ಏಜ್ ಚಿಕ್ಕದು, ನಾನು ತುಂಬ ರೀತಿ ಕಷ್ಟಗಳನ್ನು ಪಟ್ಟಿದ್ದೀನಿ ತೋಟ ಮಾಡ್ಕೊಂಡು. ಅದಕ್ಕೆ ನಿಮಗೇನು ಸಲಹೆಗಳು ಬೇಕೋ ನಾನು ಅದನ್ನು ಕೊಟ್ಕೊಂತು ಹೋಗ್ತೀನಿ. ಆ ಟೈಮಲ್ಲಿ ಕೇಳಿ ನಾನು ಆ ಟೈಮಿಗೆ ಮಾರ್ಗದರ್ಶನ ಕೊಡ್ಕೊಂಡು ಹೋಗ್ತೀನಿ. ಮತ್ತು ಕೃಷಿಯಲ್ಲಾಗಲಿ ತೋಟಗಾರಿಕೆಯಲ್ಲೇ ಆಗಲಿ ಒಂದು ಹೆಜ್ಜೆ ಇಡ್ಬೇಕಂದ್ರೆ ಭಾಳ ಯೋಚನೆ ಮಾಡಿ ಹೆಜ್ಜೆ ಇಡ್ತೀನಿ ಸರ್. ಒಳ್ಳೆಯದು ಕಲ್ಲೇಶ್ ಅವರೇ, ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿರಿ, ಸಾಕಷ್ಟು ಕೃಷಿಯಲ್ಲಿ ಪ್ರಯತ್ನಗಳನ್ನು ಮಾಡಿದೆ, ಯಶಸ್ವಿನೇ ಆಗಿದ್ದೀರಿ. ನಿಮ್ಮ ಒಂದು ಯಶಸ್ವಿ ಬೇರೆಯವ್ರಿಗೆ ಒಂದು ಮಾರ್ಗದರ್ಶನ ಆಗಲಿ ಅಂತ ನಾವು ಹೇಳೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಅನುಭವಗಳನ್ನು ನಮ್ಮ ಆಕಾಶವಾಣಿ ಜಿ ಎಂ ಕಲ್ಲೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಮಾರುಕಟ್ಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆಗಳು. ಹೆಸರುಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4611 ಗರಿಷ್ಠ 6,850 ರೂಪಾಯಿಗಳು. ನೆಲಗಡಲೆ ಅಥವಾ ಶೇಂಗಾ ನಾಟಿ 4,689 ರೂಪಾಯಿಗಳು. ರಾಗಿ ಹೈಬ್ರಿಡ್ 1684 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ 3,009 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಗಳು ಈ ರೀತಿವೆ. ಅಡಿಕೆ ಆಪಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 48,819 ಗರಿಷ್ಠ 49,229 ರೂಪಾಯಿಗಳು. ಅಡಿಕೆ ಬೆಟ್ಟೆ 40,210 ರೂಪಾಯಿಗಳು. ಅಡಿಕೆ ಕೆಂಪುಗೋಟು 30,800 ರೂಪಾಯಿಗಳು. ಅಡಿಕೆ ರಾಶಿ 48,339